ಈ ಕೀಟದ ಬಗ್ಗೆ ಸಮಗ್ರವಾದ ಪರಿಚಯವನ್ನು ಮಾಡಿಕೊಡಬೇಕು, ಹಾಗೆ ಇದರ ಸಮಗ್ರ ಹತೋಟಿ ವಿಧಾನಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲನೇದಾಗಿ ಈ ಮರುಭೂಮಿ ಮಿಡತೆ, ಡೆಸರ್ಟ್ ಲೋಕಸ್ಟ್, ಇದರದೊಂದು ಪರಿಚಯವನ್ನ ಮಾಡಿಕೊಡಿ ಸರ್. ಗ್ರಾಸ್ಹಾಪರ್ ಅಂತ ನಾವೆಲ್ಲರೂ ಕೇಳ್ಪಟ್ಟಿರೋ ವಿಚಾರ ಗೊತ್ತಿದೆ, ಅದು ಮಿಡತೆ ಅಂತ. ಈ ಆ ಮಿಡತೆಗೂ ಈ ಮಿಡತೆಗೂ ಏನಪ್ಪ ಒಂದು ವ್ಯತ್ಯಾಸ ಅಂತಂದ್ರೆ, ಇವು ಗ್ರಿಗೇರಿಯಸ್ ಫಾರ್ಮೆಸ್. ಗ್ರಿಗೇರಿಯಸ್ ಫಾರ್ಮೆಸ್ ಅಂದ್ರೆ ತುಂಬಾ ಮಾಸ್ ಅಲ್ಲಿ ಎಮರ್ಜ್ ಆಗಿ ಬಂದು ತುಂಬಾ ಡಿವೆಸ್ಟೇಟಿಂಗ್ ಆಗಿ ಡ್ಯಾಮೇಜ್ ಮಾಡುವಂತ ಒಂದು ಕೀಟ ಇದು. ನಾರ್ಮಲ್ ಆಗಿ ಬರುವಂತ ಕೀಟ ಅಷ್ಟು ಮಾಸ್ ಆಗಿ ಬರೋದಿಲ್ಲ, ಅದು ಅಲ್ಲಲ್ಲಿ ಅಲ್ಲಲ್ಲಿ ಹ್ಯಾಚ್ ಆಗ್ಬಿಟ್ಟು ತನ್ನ ಸಂತತಿಯನ್ನ ಬೆಳೆಸ್ಕೊಂಡು ಆಹಾರವನ್ನು, ಯಾವಾಗ ಹಸಿರು ಜಾಸ್ತಿ ಬೆಳೆಗಳಿರುತ್ತವೆ, ತೋಟಗಾರಿಕೆ ಬೆಳೆಗಳಿರುತ್ತವೆ, ಅಂತ ಟೈಮಲ್ಲಿ ತನ್ನ ಜೀವನ ಸಂತತಿಯನ್ನ ಮಾಡ್ತವೆ. ಬಟ್ ಇದೇನು ಡೆಸರ್ಟ್ ಲೋಕಸ್ಟ್ ಅಂತ ಏನ್ ಹೇಳ್ತೀವಿ, ಮರುಭೂಮಿ ಮಿಡತೆ ಅಂತ ಏನ್ ಹೇಳ್ತೀವಿ, ಇದು ಇದರ ಜೀವನ ಚಕ್ರ ಮತ್ತೆ ಅದ್ರ ತಿನ್ನುವಂತ ಫುಡ್ ಹ್ಯಾಬಿಟ್, ಆಹಾರ ಸರಪಳಿ ಏನಿದೆ, ಬಹಳ ಭಯಂಕರವಾಗಿ ನಡೆಯುವಂತಹ ಕ್ರಿಯೆ. ಅದೇನಪ್ಪ ಅಂತಂದ್ರೆ, ಅದ್ರ ಮೊಟ್ಟೆ ಹಿಟ್ಟು ಕನಿಷ್ಠ ಡೈಪಾಸ್, ಅದೇ ನಿದ್ರಾ ವ್ಯವಸ್ಥೆ ಕನಿಷ್ಠ 2 ತಿಂಗಳವರೆಗೂ ಹೋಗುತ್ತೆ. ಆ ಒಂದು ಸರಿ ಫೇವರಬಲ್ ಕಂಡೀಷನ್ ಬಂದಾಗ ಒಂದೇ ಸರಿ ಎಲ್ಲಾ ಮೊಟ್ಟೆಗಳು ಎಮರ್ಜ್ ಆಗಿ ಮಾಸ್ ಆಗಿ ಬಂದ್ಬಿಟ್ಟು ತುಂಬಾ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳಿಗೆ, ಅಗ್ರಿಕಲ್ಚರ್ ಕೃಷಿಯ ಬೆಳೆಗಳಿಗೆ ಮತ್ತು ಯಾವುದೇ ರೀತಿಯ ವೆಜಿಟೇಷನ್ ಅಂತ ಏನು ಹಸಿರು ಕಾಣುವಂತ ಗಿಡ ಮರಗಳಿದ್ರು ಕೂಡ ಒಂದು ಪ್ರಮಾಣದಲ್ಲಿ ತುಂಬಾ ಡ್ಯಾಮೇಜ್ ಮಾಡುವಂತಹ ಕೀಟ. ಅದರಲ್ಲಿ ಇದು ಏನು ಹೇಳ್ತಿದ್ವಿ, ಲೋಕಸ್ಟ್ ಕೀಟಗಳಲ್ಲಿ ಕನಿಷ್ಠ 9 ಕೀಟಗಳು ನಮ್ಮ ದೇಶದಲ್ಲಿ ರೆಕಾರ್ಡ್ ಆಗಿದ್ದಾವೆ. ಅದರಲ್ಲಿನೂ ಬಹಳ ಡ್ಯಾಮೇಜ್ ಆಗಿ ಬಂದಿರತಕ್ಕಂತ ಕೀಟಗಳು ಯಾವ್ಯಾವ ಅಂದ್ರೆ, 3 ನಾವು ಜಾಸ್ತಿ ಹೇಳ್ತೀವಿ. ಒಂದು ಬಾಂಬೆ ಲೋಕಸ್ಟ್, 2 ಮೈಗ್ರೇಟರಿ ಲೋಕಸ್ಟ್, 3 ಡೆಸರ್ಟ್ ಲೋಕಸ್ಟ್. ಏನು ಮರುಭೂಮಿ ಲೋಕಸ್ಟ್ ಅಂತ ಹೇಳ್ತೀವಿ, ಅದನ್ನ ಡೆಸರ್ಟ್ ಲೋಕಸ್ಟ್ ಅಂತ ಹೇಳ್ತೀವಿ. ವೈಜ್ಞಾನಿಕವಾಗಿ ಒಂದೊಂದೇ ಹೇಳ್ಕಂತ ಬಂದ್ರೆ, ಬಾಂಬೆ ಲೋಕಸ್ಟ್ ಅನ್ನ ಪತಂಗ ಸಕ್ಕಿನೇಟ ಮತ್ತೆ ಮೈಗ್ರೇಟರಿ ಏನು ವಲಸೆಗಾರ ಮಿಡತೆ ಅಂತ ಏನ್ ಹೇಳ್ತೀವಿ ಅದಕ್ಕೆ ಲೋಕಸ್ಟ ಮೈಗ್ರೋಟೋರಿಯಾ, ಮತ್ತೆ ಡೆಸರ್ಟ್ ಲೋಕಸ್ಟ್ ಅನ್ನ ಸೆರೆಟೋರೋಗ ಕ್ರಿಗೇರಿಯಾ ಅಂತ ಏನ್ ಹೇಳ್ತೀವಿ. ಇದು ಇತಿಹಾಸದಲ್ಲಿ ನಾವು 1928 ಇಲ್ಲಿವರೆಗೂ ನಾವು ನೋಡ್ಕೊಂಡ್ರೆ 9 10-12 ಇದನ್ನ ನಾವು ಅಲ್ಲಲ್ಲಿ ಉತ್ತರ ಭಾರತ ದೇಶದಲ್ಲಿ ಕಾಣ್ತೇವೆ ಸರ್. 2025 ಡೆಸರ್ಟ್ ಲೋಕಸ್ಟ್, ಅದೇನು ಮರುಭೂಮಿಯ ಮಿಡತೆ ಅಂತ ಬಂದಿದೆ, ಸೌತ್ ಮತ್ತೆ ವೆಸ್ಟ್ ಆಫ್ರಿಕಾದಿಂದ ಉತ್ಪತ್ತಿಯಾಗಿ ಅಲ್ಲಿಂದ ಪೂರ್ವ ಮತ್ತು ಪಶ್ಚಿಮ ಆಫ್ರಿಕಾ ಬಂದ್ಬಿಟ್ಟು ಅಲ್ಲಿಂದ ಮುಖಾಂತರ ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನ ಮೂಲಕ ನಮ್ಮ ನಾರ್ತ್ ಇಂಡಿಯಾನ ಟಚ್ ಆಗಿದೆ. ಅದು ಯಾವ್ದೇ ಅಂದ್ರೆ ರಾಜಸ್ಥಾನ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು. ಈಗ ಮಧ್ಯಪ್ರದೇಶದಿಂದ ಮಹಾರಾಷ್ಟ್ರಕ್ಕೆ ಟಚ್ ಆಗಿ ಎಲ್ಲಾ ಸೂಚನೆಗಳಂತೆ ಕರ್ನಾಟಕ ಬರುವ ಸಾಧ್ಯತೆಗಳಿದೆ ಅಂತ ಹೇಳ್ಬಿಟ್ಟು ನಮ್ಗೆಲ್ಲರಿಗೂ ಎಚ್ಚರಿಕೆ ಆಗಿರುವಂತಹ ವಿಚಾರ. ಇದ್ರ ನೆಚ್ಚರತ್ವ ಏನಂತಂದ್ರೆ, ನಾರ್ಮಲ್ ಆಗಿ ಮೇಜರ್ ಆಗಿ ಇದು ರಿಪ್ರೊಡಕ್ಷನ್ ಏನು ತನ್ನ ಸಂತತಿಯನ್ನ ವೃದ್ಧಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತಂದ್ರೆ, 2 ಸೀಸನ್ ಅಲ್ಲಿ ಇದು ಮಾಡುತ್ತೆ, ಮೊಟ್ಟೆ ಇಡುತ್ತೆ. ಒಂದು ಸಮ್ಮರ್ ಸೀಸನ್ ಅಲ್ಲಿ ಮತ್ತೆ ಚಳಿಗಾಲ ಸೀಸನ್ ಅಲ್ಲಿ. ಸಮ್ಮರ್ ಸೀಸನ್ ಅಲ್ಲಿ 2 ಒಂದು ವಾರದಲ್ಲಿ 2 ಮೊಟ್ಟೆ ಇಡುತ್ತೆ, ಚಳಿಗಾಲದಲ್ಲಿ 3 ಮೊಟ್ಟೆ ಇಡುತ್ತೆ. ಅದ್ ಯಾವ ರೀತಿ ಮೊಟ್ಟೆ ಇಡುತ್ತೆ ಅಂದ್ರೆ, ತನ್ನ ಅಬ್ಡಮನ್ ಏನು ಹೊಟ್ಟೆ ಇದೆಯಲ್ಲ ತುಂಬಾ ಎಲಾಂಗೇಟ್ ಆಗಿರುತ್ತೆ, ತನ್ನ ಭೂಮಿಯನ್ನ ಸುತ್ತಬಿಟ್ಟು ಅಲ್ಲಿ ಮಾಸ್ ಆಗಿ ಮೊಟ್ಟೆಯನ್ನು ಹಿಟ್ಟಾ ಹೋಗುತ್ತೆ. ಅದನ್ನ ಯಾವ ರೀತಿ ಲೆಕ್ಕ ಮಾಡ್ತಪ್ಪ ಅಂತಂದ್ರೆ, 1 ಚದರ ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಣ್ಣಿನಲ್ಲಿ ಕನಿಷ್ಠ 1,000 ಮೊಟ್ಟೆಗಳನ್ನ ಹಿಟ್ಟು ತನ್ನ ಸಂತತಿಯನ್ನು ಇಟ್ಕೊಳ್ಳುತ್ತೆ. ಈಗ ಒಂದೇ ವಾರದಲ್ಲಿ 15-20 ಎಮರ್ಜ್ ಆಗುವಂತಹ ಫೇವರಬಲ್ ಕಂಡೀಷನ್ ಎಲ್ಲಾ ಸರಿಯಾಗಿದ್ರೆ ಅಷ್ಟು ದಿನದಲ್ಲಿ ಎಮರ್ಜ್ ಆಗುತ್ತೆ. ಅದೇನು ಸರಿಯಾಗಿ ಬರಲಿಲ್ಲ ಅಂತಂದ್ರೆ, ಕನಿಷ್ಠ 2 ಕೂಡ ಡೈಪಾಸ್, ಅದೇನು ನಿದ್ರಾ ವ್ಯವಸ್ಥೆ ಹೋಗುತ್ತೆ. ಒಂದೇ ಸರಿ ಅದಕ್ಕೆ ಬೇಕಾಗಿರ್ತಕ್ಕಂತ ವಾತಾವರಣ ಸಿಕ್ಕಿ ಎಲ್ಲಾ ಸರಿಯಾಗೋದ್ರೆ, ಒಂದೇ ಸರಿ ಈ ರೀತಿ ಮಾಸ್ ಆಗಿ ಎಮರ್ಜ್ ಆಗಿ ನಮಗೆ ಬೆಳೆಗಳಿಗೆ ಹಾನಿಯನ್ನ ಉಂಟು ಮಾಡುವಂತ ಪರಿಸ್ಥಿತಿ ನಾವು ಕಾಣಬಹುದು. ಅದು ಯಾವ ರೀತಿ ಎಲ್ಲಿ ಬರುತ್ತೆ ಅಂದ್ರೆ, ಈ ಕೀಟ ಒಂದು 5 ನಾವು ಹೇಳ್ತೀವಿ, ಯಾವುದೇ ಒಂದು ಕೂಟವನ್ನ ಮೊಟ್ಟೆಯಿಂದ ಮತ್ತೆ ಪ್ರೌಢ ವ್ಯವಸ್ಥೆಯಲ್ಲಿ ಕಾಣ್ತಿವೆ. ಆ ಪ್ರೌಢ ವ್ಯವಸ್ಥೆ ಅಂದ್ರೆ ಲೈಫ್ ಸೈಕಲ್, ಅದೇನ್ ಜೀವನ ಚಕ್ರವನ್ನ ನೋಡ್ತೀವಿ. ಮೊಟ್ಟೆ ಆಗಿರ್ಬೋದು ಅದರ ಲಾರ್ವಲ್ ಸ್ಟೇಜ್ ಅಂತ ಏನ್ ಹೇಳ್ತೀವಿ ನಾರ್ಮಲ್ ಆಗಿ. ಇದರಲ್ಲಿ ನಾವೇನಂತೀವಿ ನಿಂಪಲ್ ಸ್ಟೇಜ್ ಅಂತ ಹೇಳ್ತೀವಿ. ಆ ಸ್ಟೇಜ್ 5 ನಿಭಾಯಿಸುತ್ತೆ. 5 ಆದ ನಂತರ ಪ್ರೌಢ ವ್ಯವಸ್ಥೆಗೆ ಬರುತ್ತೆ. ಪ್ರೌಢ ವ್ಯವಸ್ಥೆವಾದ ನಂತರ ಅಲ್ಲಿ ಏನಾಗುತ್ತೆ, ತನ್ನ ಆಪೋಸಿಟ್ ಸೆಕ್ಸ್ ಏನಂತೀವಿ, ಗಂಡು ಹೆಣ್ಣು ಅಂತ ಏನು ಲಿಂಗ ಪ್ರಭೇದ ಮಾಡ್ತೀವಿ, ಅಲ್ಲಿ ಮೇಟ್ ಆಗಿ ತನ್ನ ಹೆಣ್ಣು ಸಂತತಿ ಮಗ ಮತ್ತೆ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಮಾಡಿ ಹೋಗುತ್ತೆ. ಆ ಮೊಟ್ಟೆ ಇಟ್ಟಂತದ್ದು ಏನು ಆಗುತ್ತೆ, ಗುಂಪು ಗುಂಪು ಅದನ್ನ ಎಗ್ ಪಾಡ್ ಅಂತೀವಿ. ಕನಿಷ್ಠ ಒಂದು ಎಗ್ ಪಾಡಲ್ಲಿ 100-200 ಮೊಟ್ಟೆಗಳವರೆಗೂ ಇರುತ್ತೆ. ಅದನ್ನ ಯಾವ ರೀತಿ ಲೆಕ್ಕ ಆಲ್ರೆಡಿ ನಾನು ಹೇಳಿದ್ದೀನಿ, ಒಂದು ಚದರ ಮೀಟರ್ ಅಲ್ಲಿ ಕನಿಷ್ಠ 1,000 ಮೊಟ್ಟೆಗಳನ್ನು ಇಟ್ಟು ಇದರ ಜೀವನವನ್ನು ನಡೆಸ್ತಾ ಇರುತ್ತೆ. ಇದು ಯಾವ ರೀತಿ ಬೆಳವಣಿಗೆ ಆಗುತ್ತಂದ್ರೆ ಸಾಲಿಟರಿ ಫೇಸ್ ಮತ್ತು ಗ್ರೆಗೇರಿಯಸ್ ಫೇಸ್ ಅಂತೀವಿ. ಸಾಲಿಟರಿ ಫೇಸ್ ಅಂದ್ರೆ ಏನು, ಓನ್ಲಿ 1 or 2 ಈ ರೀತಿ ಎಮರ್ಜ್ ಆಗೋದು. ಗ್ರೆಗೇರಿಯಸ್ ಫಾರ್ಮ್ ಅಂದ್ರೆ ಗುಂಪು ಗುಂಪಾಗಿ ಎಮರ್ಜ್ ಆಗಿ ಏನ್ ದಾಳಿ ಮಾಡ್ತಾ ಇದೆ ಮಿಡತೆಗಳು, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ, ದೇಶ ಒಂದು ರೀಜನ್ ಇಂದ ಮತ್ತೊಂದು ರೀಜನ್ ಗೆ ಮಾಸ್ ಆಗಿ ಬಂದು ಹಾಳು ಮಾಡ್ತದೆ, ಅದನ್ನ ಗ್ರೆಗೇರಿಯಸ್ ಫಾರ್ಮ್ ಅಂತೀವಿ. ಇನ್ನು ಸಾಲಿಟರಿ ಫಾರ್ಮ್ ಅಂದ್ರೆ ಎಲ್ಲೆಲ್ಲಿ ವೆಜಿಟೇಷನ್ ಇರುತ್ತೆ ಅಲ್ಲಿ ಸ್ವಲ್ಪ ಎದ್ದೇಳುತ್ತೆ ಮತ್ತೆ ತನ್ನ ಪಾಪ್ಯುಲೇಷನ್ ನ ಕಡಿಮೆ ಮಾಡುತ್ತೆ. ಅದನ್ನ ಯಾವ ರೀತಿ ವಿಭಜನೆ ಮಾಡೋದಂತಂದ್ರೆ ಗ್ರೆಗೇರಿಯಸ್ ಫಾರ್ಮ್ ಅಲ್ಲಿ ಬಂದಾಗ ಹುಟ್ಟುತ್ತಲೆ ಅದನ್ನ ಎಗ್ಗಿಂದ ಹ್ಯಾಚ್ ಆಗಿ ತನ್ನ ಸಿಂಪಲ್ ಸ್ಟೇಜ್ ಅಂತ ಏನ್ ಹೇಳ್ತೀವಿ ಆ ಸ್ಟೇಜ್ ಅಲ್ಲಿ ಯೆಲ್ಲೋ ಕಲರ್ ಆಗಿರುತ್ತೆ. ಆಮೇಲೆ ಡಾರ್ಕ್ ಕಲರ್ ಇಂದ ಎಲ್ಲೋ ಕಲರ್ ಹಳದಿ ಬಣ್ಣಿಗೆ ತಿರುಗಿ ತನ್ನ ಪ್ರೌಢ ವ್ಯವಸ್ಥೆನ ರೀಚ್ ಆಗುತ್ತೆ. ಅದೇ ಸಾಲಿಟರಿ ಫಾರ್ಮ್ ಇದೇನು ಒಂದೇ ಎಮರ್ಜಿ ಆಗಿ ತನ್ನ ಸಂತತಿಯನ್ನ ಹೆಂಗ್ ಮಾಡುತ್ತೆ ಅಂದ್ರೆ ಅದು ಗ್ರೀನ್ ಕಲರ್ ಇಂದ ಹಿಡಿದ್ಬಿಟ್ಟು ಅಡಲ್ಟ್ ಆಗೋವರೆಗೂ ಎಲ್ಲೋ ಕಲರ್ ಅನ್ನು ಮುಟ್ಟುತ್ತೆ. ಈ ರೀತಿಯನ್ನ ನಾವು ಈ ಸ್ಟೇಜಸ್ ಅನ್ನ ವಿಂಗಡಣೆ ಮಾಡಬಹುದು ಸರ್. ಅಲ್ಲ, ಈಗ ಡ್ಯಾಮೇಜಿಂಗ್ ಸ್ಟೇಜ್ ಯಾವುದು ಈ ಕೀಟದಲ್ಲಿ? ಈ ಕೀಟದಲ್ಲಿ ಡ್ಯಾಮೇಜಿಂಗ್ ಸ್ಟೇಜ್ ಅಂದ್ರೆ ಅಡಲ್ಟ್ ಸ್ಟೇಜ್ ಅಲ್ಲಿ ತುಂಬಾ ಡ್ಯಾಮೇಜ್ ಆಗುತ್ತೆ. ಅಂದ್ರೆ ನಾನು ಏನ್ ಹೇಳಿದೆ 5 instars ಗಳಂತೆ ಏನ್ ಹೇಳಿದೆ, ಆ 5 instars 4 ಸ್ಟೇಜ್ ಇಂದ 5 ಸ್ಟೇಜ್ ಏನ್ ಎಮರ್ಜ್ ಆಗುತ್ತೆ ತುಂಬಾ ಡ್ಯಾಮೇಜ್ ಆಗಿ ಇಡೀ ಬರುವಂತ ವೆಜಿಟೇಷನ್ ಎಲ್ಲ ಇಂದು ಹಾಳು ಮಾಡುತ್ತೆ. ಅದ್ ಯಾವಾಗ ಅಂತ ಅಂದ್ರೆ 1 ವರ್ಷದಲ್ಲಿ 5-10 times ಮೈಗ್ರೇಷನ್ ಆಗುತ್ತೆ. ಒಂದ್ಸರಿ ಅದು ಎಮರ್ಜ್ ಆಯ್ತು ಅಂದ್ರೆ 5-10 times ಮೈಗ್ರೇಷನ್ ಆಗುತ್ತೆ. ಅಂದ್ರೆ ಈಗ ಒಂದು ಪ್ಲೇಸ್ ಅಲ್ಲಿ ಅದು ಎಮರ್ಜ್ ಆಗಿದೆ ಮೊಟ್ಟೆ ಇಟ್ಟಂದ್ರೆ ಕನಿಷ್ಠ 230 kilometers ಒಂದು ದಿನದಲ್ಲಿ ಚಲಿಸುತ್ತಾ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಡಿವಾಸ್ಟೇಟಿಂಗ್ ಮಾಡುವಂತ ಸ್ಟೇ ಮಾಡುತ್ತೆ. ಇದು ಕನಿಷ್ಠ ಟೋಟಲ್ ಲೈಫ್ ಸೈಕಲ್ ಅದ್ರ ಪ್ರತಿ ಹಂತದಂತದೆಲ್ಲ ನೋಡಿದ್ರೆ 2-6 ತಿಂಗಳವರೆಗೂ ಇದರ ಜೀವನ ಚರಿತ್ರೆ ಇರುತ್ತೆ. ಅದರಲ್ಲಿ ನಾವು ಅದರ ಮೈಗ್ರೇಷನ್ ಅದು ಹೋಗುವಂತ ಫ್ಲೈಟಿಂಗ್ ಪೀರಿಯಡ್ ಎಲ್ಲ ನೋಡಿದ್ರೆ ಒಂದು ಹುಳ ಕನಿಷ್ಠ 1 ದಿನಕ್ಕೆ ಅದರ ವೆಯ್ಟ್ ಎಷ್ಟಿರುತ್ತೋ ಅಷ್ಟು ಊಟವನ್ನ ತಿನ್ನುತ್ತೆ. ಅದು ಕನಿಷ್ಠ ನಾವು ಬರೀ 6 ಅಂತಲೇ ತಿಳ್ಕೊಂಡ್ರೆ ಹೌ ಮಚ್ ವೆಜಿಟೇಷನ್ ಈಸ್ ವ್ಯಾನಿಶಿಂಗ್ ಅನ್ನೋದನ್ನ ನಾವು ತಿಳ್ಕೋಬಹುದು ಆಗುತ್ತೆ. ಯಾಕಂದ್ರೆ ಇದು ಗ್ರೆಗೇರಿಯಸ್ ಅಂತ ಏನ್ ಹೇಳಿದೆ ಆ ಫಾರ್ಮ್ ಅಲ್ಲಿ ಬಂದು ನಾವು ರೋಡೇ ಕನ್ಸಲ್ಲ ಆ ರೀತಿ ಎಮರ್ಜ್ ಆಗಿ ನಮ್ಗೆ ತೊಂದರೆಯನ್ನ ಉಂಟು ಮಾಡುತ್ತೆ ಸರ್. ಅಂದ್ರೆ ಈಗ ಹಾರೋದೆಲ್ಲ ಪೂರ್ತಿ ದಿನ ಪೂರ್ತಿ ಹಾರತಾ ಇರುತ್ತಾ ಅಥವಾ ಬರೀ ರಾತ್ರಿ ಮಾತ್ರ ಹಾರೋದು ಇಲ್ಲ ಬೆಳಗ್ಗೆ ಮಾತ್ರ ಹಾರೋದು ಆಮೇಲೆ ಒಂದ್ ಕಡೆ ಕೂತ್ಕೊಳ್ಳೋದು? ಹಾಗಾಗಿ ನಾರ್ಮಲ್ ಆಗಿ ಡೇ ಟೈಮ್ ಅಲ್ಲಿ ತುಂಬಾ ಹಾರುತ್ತೆ. ಅದೇನದು ಒಲಿಸಿ ಹೋಗುವಂತದೆಲ್ಲ ಡೇ ಟೈಮ್ ಅಲ್ಲಿ ಆಗುತ್ತೆ. ತಿನ್ನುವಂತ ಕ್ರಿಯೆ ನೈಟ್ ಟೈಮ್ ಅಲ್ಲಿ ಆಗುತ್ತೆ ಸರ್, ರಾತ್ರಿ ಹೊತ್ತಲ್ಲಿ ತಿನ್ನುವಂತದ ಮಾಡುತ್ತ. ಅಲ್ಲ, ಈಗ ಇದು ಒಂದ್ ಕಡೆ ಮೊಟ್ಟೆ ಇಟ್ಟ ಮೇಲೆ ಅದು ಅಡಲ್ಟ್ ಹೊರಗಡೆ ಏನ್ ಬರುತ್ತಲ್ಲ ಮೊಟ್ಟೆಯನ್ನ ಮರಿ ಹೊರಗಡೆ ಬರುತ್ತಲ್ಲ, ಬಂದ ತಕ್ಷಣ ಹಾರೋದಕ್ಕೆ ಶುರು ಮಾಡುತ್ತಾ ಅಥವಾ ಹೇಗೆ? ಇದು ನಾನು ಅದಕ್ಕೆ ಇದನ್ನ ಜೀವನ ಚಕ್ರದಲ್ಲಿ ಇನ್ಕಂಪ್ಲೀಟ್ ಮೆಟಮಾರ್ಫೋಸಿಸ್ ಅಂತ ಹೇಳ್ತೀವಿ, ಪ್ಯಾರಾ ಮೆಟಬೋಲ ಅಂತ ಹೇಳ್ತೀವಿ. ನಾರ್ಮಲ್ ಆಗಿ ಒಂದು ಬಟರ್ಫ್ಲೈ ಆಗಿರ್ಬೋದು, ಒಂದು ದುಂಬಿಯನ್ನ ನೋಡಿದ್ರೆ ಮೊಟ್ಟೆ ಲಾರ್ವಾ ಪ್ಯೂಪಾ ಅಡಲ್ಟ್ ಅಂತ ಮಾತಾಡ್ತೀವಿ. ಇದ್ರಲ್ಲಿ ಏನಾಗ್ತದೆ ಅಂದ್ರೆ ಮೊಟ್ಟೆ ನಿಂತು ಅಂದ್ರೆ ಅಡಲ್ಟ್ ತರನೇ ಅಂದ್ರೆ ಗೌಡ ವ್ಯವಸ್ಥೆ ಬಂದಿರೋ ಕೀಟ ಯಾವ ರೀತಿ ಕಾಣುತ್ತೋ ಅನ್ನದಿದ್ದಾಗೂ ಹಾಗೆ ಕಾಣುತ್ತೆ. ಅದಕ್ಕೆ ನಿಂಪಲ್ ಸ್ಟೇಜ್ ಅಂತ. ಆ ಸ್ಟೇಜ್ ಕ್ರಾಸ್ ಆಗ್ಬೇಕಂದ್ರೆ 5 ಸ್ಟೇಜ್ ಬರ್ಬೇಕಂದ್ರೆ ನಾ 5 ಹಂತಗಳನ್ನ ದಾಟಬೇಕು. 5 ಹಂತಗಳು ದಾಟಿದ ಮೇಲೆ ಪ್ರೌಢ ವ್ಯವಸ್ಥೆಗೆ ಬರುತ್ತೆ. ಆ 5 ಹಂತಗಳ ಪ್ರೌಢ ವ್ಯವಸ್ಥೆ ಬಂದ ಮೇಲೆ ಅದರ ಲಿಂಗ ಪ್ರಭೇದ ಡಿವೈಡ್ ಆಗುತ್ತೆ, ಗಂಡು ಮತ್ತು ಹೆಣ್ಣು. ಆವಾಗ ಮಾತ್ರ ಅದು ಲಿಂಗಾಸನಕ್ಕಾಗಿ ಸೆಕ್ಸುವಲ್ ಮೀಟಿಂಗ್ ಆಗ್ಬಿಟ್ಟು ತನ್ನ ಹೆಣ್ಣು ಮೊಟ್ಟೆಯನ್ನ ಇಟ್ಟಾ ಇಟ್ಟಾ ಹೋಗುತ್ತೆ. ಅದು ಏನಂತೀವಿ ಎಗ್ ಲೇಯಿಂಗ್ ಪೀರಿಯಡ್ ಅಂತ ಹೇಳ್ತೀವಿ, ಅಥವಾ ಓವಿ ಪೊಸಿಷನಲ್ ಪೀರಿಯಡ್ ಅಂತ ಹೇಳ್ತೀವಿ. ಆ ಮೊಟ್ಟೆ ಇಡುವಂತ ಕ್ರಿಯೆ ಬಹಳ ಬಹಳ ಜಾಸ್ತಿ ಇರುತ್ತೆ. ಅದ್ ಯಾವ್ದಾದ್ರೆ ಎನ್ವೈರನ್ಮೆಂಟ್ ಅಲ್ಲಿ ಫೇವರಬಲ್ ಕಂಡೀಷನ್ ಇರಲಿಲ್ಲ ಅಂತಂದ್ರೆ ಯಾವ ಕಾರಣಕ್ಕೂ ಹ್ಯಾಚ್ ಆಗೋದಿಲ್ಲ. ಈಗ ನೋಡಿ ಟೆಂಪರೇಚರ್ ಶೂಟ್ ಅಪ್ ಜಾಸ್ತಿ ಆಗಿದೆ, ಮೊಟ್ಟೆ ಇಟ್ಟವನ್ನ ಒಂದೇ ಸರಿ ಎಮರ್ಜ್ ಆಗಿದೆ. ಒಂದೇ ಸರಿ ಎಮರ್ಜ್ ಆಗ್ಬಿಟ್ಟು ಗ್ರೆಗೇರಿಯಸ್ ಫಾರ್ಮ್ ಅಲ್ಲಿ ಬಂದು ನಮ್ಗೆ ಬಹಳ ತೊಂದರೆಯನ್ನ ದೇಶಾದ್ಯಂತ ಉಂಟು ಮಾಡಿದೆ. 1,000,000 ಒಂದೇ ಸರಿಗೆ ಹಾರ್ತವೆ ಅಂತ ಹೇಳ್ತಾರೆ. ಹೌದು ಸರ್, ನಾನು ಹೇಳಿದ್ನಲ್ಲ 1 ಚದರ ಮೀಟರ್ ಅಲ್ಲಿ 1,000 ಮೊಟ್ಟೆಗಳನ್ನು ಒಂದೇ ಸರಿ ಯಾಚಾದ್ರೆ ನಮ್ಮ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಎಷ್ಟಿದೆ, ನಾವೇನಂತೀವಿ 310 million ಹೆಕ್ಟೇರ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಅದ್ರ ಸಂತತಿ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಈ ಜಾಗದಲ್ಲಿ ಮೊಟ್ಟೆ ಇಟ್ಟು ಒಂದೇ ಸರಿ ಎಮರ್ಜ್ ಆದ್ರೆ ನಾವೇನ್ ಹೇಳ್ಬೋದು ಸರ್ ಅದರ? ಅದಕ್ಕೆ ಇನ್ಸೆಕ್ಟ್ಸ್ ಆರ್ ಎವರ್ ಡೈನಾಮಿಕ್ ದ್ಯಾನ್ ಹ್ಯೂಮನ್ ಬೀಯಿಂಗ್ ಅಂತ ನಾವು ಆಲ್ರೆಡಿ ಹೇಳ್ತೀವಿ. ನಾವು ಒಂದ್ಸರಿ ಮನುಷ್ಯ ಸಂತತಿ ನಶಿಸಿ ಹೋಗ್ಬೋದು, ಆದ್ರೆ ಇನ್ಸೆಕ್ಟ್ ಆರ್ ನಾಟ್ ಎಕ್ಸ್ಟಿಂಕ್ಟಿಂಗ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆಲ್ವೇಸ್ ಒಂದೆಷ್ಟೋ ಟ್ರಿಲಿಯನ್ ಬಿಲಿಯನ್ ಇಯರ್ಸ್ ಹಿಂದೆನೆ ಇನ್ಸೆಕ್ಟ್ ಗಳು ಒರಿಜಿನೇಟ್ ಆಗಿದೆ ದ್ಯಾನ್ ಹ್ಯೂಮನ್ ಬೀಯಿಂಗ್ ಬಂದಿರತಕ್ಕಂಥದ್ದು. ಅದನ್ನ ನಾವ್ ಏನಾದ್ರೂ ಎಗೇನೆಸ್ಟ್ ಅದ್ರ ಮೇಲೆ ಹೋದ್ರೆ ಯಾವ ಕಾರಣಕ್ಕೂ ನಾವು ಸರ್ವೈವ್ ಆಗಕ್ಕಾಗಲ್ಲ. ಅದಕ್ಕೆ ವಿ ಹ್ಯಾವ್ ಟು ಕೋಪ್ ಅಪ್ ವಿತ್ ದ ಇನ್ಸೆಕ್ಟ್ ಅಂಡ್ ಎಕೋಸಿಸ್ಟಮ್. ಅವಂಗಿದ್ರೆ ಮಾತ್ರ ನಾವು ಈ ಭೂಮಂಡಲದಲ್ಲಿ ಬದುಕಲಿಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಅದು ತದ್ವಿರುದ್ಧವಾಗುತ್ತೆ. ಎಷ್ಟೇ ಕ್ಲೈಮೇಟ್ ಚೇಂಜ್ ವಾತಾವರಣದಲ್ಲಿ ಚೇಂಜ್ ಆದ್ರೂ ಒಂದು ತರ ಕೀಟಗಳು ನಶಿಸಿ ಹೋದ್ರೆ ಇನ್ನೊಂದ್ ತರ ಕೀಟಗಳು ನಮ್ಗೆ ಹಾನಿಯನ್ನು ಉಂಟು ಮಾಡುವಂತ ಕೀಟಗಳು ಉದ್ಭವ ಆಗ್ತವೆ. ಅಲ್ಲ, ತಾವ್ ಹೇಳಿದ್ದು ಖಂಡಿತವಾಗೂ ಸತ್ಯ ಡಾಕ್ಟರ್ ನಾಗರಾಜ್ ಅವರೇ. ಕೀಟಗಳು ಮನುಷ್ಯನಿಗಿಂತ ಮುಂಚಿತವಾಗೇ ಈ ಭೂಮಿಯಲ್ಲಿ ಸೃಷ್ಟಿಯಾಗಿದ್ದಾವೆ. ಈಗ ಈ ಕೀಟಗಳು ಇಂಥದೇ ಬೆಳೆ ತಿನ್ಬೇಕು ಅನ್ನೋದೇನಿಲ್ವಾ? ಎಲ್ಲಾ ಏನೇನ್ ಸಿಗುತ್ತೋ ಎಲ್ಲದನ್ನು ತಿಂತಾವ ಹೇಗೆ? ಸರ್, ಈ ವಿಚಾರದಲ್ಲಿ ಇದೇನು ನಾವು ಮರುಭೂಮಿ ಮಿಡತೆ ಅಂತ ಹೇಳ್ತೀವಿ, ಇದು ಪಾಲಿಪೇಗಸ್ ಅಂತೀವಿ. ಪಾಲಿಪೇಗಸ್ ಅಂದ್ರೇನು, ಯಾವುದೇ ಗಿಡ ವೆಜಿಟೇಷನ್ ಇತ್ತು ಅಂದ್ರೆ ಯಾವುದೇ ಡಿಸ್ಕ್ರಿಮಿನೇಷನ್ ಇರಲ್ಲ, ಏನ್ ಸಿಗುತ್ತೋ ಅಷ್ಟೂ ತಿನ್ಕೊಂಡು ಹೋಗುತ್ತೆ. ಈಗ ಒಂದ್ಸರಿ ಯಾವ್ದೋ ಒಂದು ಬೆಳೆಗೆ ಬಂತು ಅಂದ್ರೆ ಆ ಬೆಳೆ ವ್ಯಾನಿಶ್ ಮಾಡಿ ಮತ್ತೆ ನೆಕ್ಸ್ಟ್ ಬೆಳೆಗೆ ಏನೇನಿರುತ್ತೋ, ಕಾಡಿನ ಜಾತಿಯ ಮರಗಳಿರಬಹುದು, ತೋಟಗಾರಿಕೆ ಕೀಟಗಳಾಗಿರ್ಬೋದು, ಏನೇ ಇದ್ರು ಎಲ್ಲ ತಿನ್ಕೊಂಡು ಹೋಗುವಂತ ಪ್ರಕ್ರಿಯೆ ಇದೆ. ಇನ್ನೊಂದು ಮೊದಲನೇದಾಗಿ ನಿಮ್ಗೆ ಟೀಲ್ವುಡ್ ಇನ್ಫಾರ್ಮೇಶನ್ ಅಲ್ಲಿ ಹೇಳಿದೆ ಸರ್, ಅದು ಒಂದು ದಿನಕ್ಕೆ ಅದರ ತೂಕ ಎಷ್ಟಿರುತ್ತೋ ಅಷ್ಟು ಊಟವನ್ನ ಮಾಡುತ್ತೆ. ಅದೇ ರೀತಿ ಏನಾಗ್ತದೆ, ತನ್ನ ಜನರೇಷನ್ ಆರು ತಿಂಗಳು ವರೆಗೂ ತನ್ನ ಲೈಫ್ ಟೈಮ್ ಇದ್ರೆ ಅದು ಎಷ್ಟು ಗಿಡವನ್ನ ನಾಶ ಮಾಡಬಲ್ಲದು. ನೀವು ಅದರಿಂದ ನಂಬರ್ ಅನ್ನ ಕೌಂಟ್ ಮಾಡಿ, ಅದರ ಡೈನಾಮಿಕ್ಸ್ ಅನ್ನ ಕೌಂಟ್ ಮಾಡಿ ಆ ತರ ಎಲ್ಲ ನೋಡಿದ್ರೆ ನಮ್ಮ ಭೂಮಂಡಲದಲ್ಲಿ ಏನು ಕಾಡು ಮತ್ತೊಂದು ಇನ್ನೊಂದು ಏನಿದೆ ಅವೆಲ್ಲವೂ ಕೂಡ ನಶಿಸಿ ಎಲ್ಲ ಹೋಗ್ಬಿಡ್ತವೆ. ಅದಕ್ಕೆ ಅದು ಅದರದೇ ಆದ ಒಂದು ಸೂಕ್ತವಾದ ಕ್ಲೈಮೆಟಿಕ್ ಫ್ಯಾಕ್ಟರ್ಸ್ ಅಂತೀವಿ, ಅಂದ್ರೆ ಫೇವರಬಲ್ ಕಂಡೀಷನ್ಸ್ ಅಂತೀವಿ. ಅಂತವ್ ಬಂದ್ರೆ ಮಾತ್ರ ಎಮರ್ಜ್ ಆಗಿ ಇದೇನ್ ಗುಜರಾತ್, ಉದಯಪುರ್, ಜೈಪುರ್ ಇಂಥ ಏರಿಯಾದಲ್ಲಿ ಆಗಿರಲ್ಲ ಅಂತ ಲಕ್ಷಣಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಕಾಣುವಂತ ಸ್ಥಿತಿಗಳಿದ್ದಾವೆ. ಆ ದೃಷ್ಟಿಯಿಂದ ಇದು ಯಾವಾಗ ಆಗುತ್ತಂದ್ರೆ, ಜಾಸ್ತಿ ಸೈಟಿಂಗ್ ಪೀರಿಯಡ್ ಆ ಮಂತ್ ಅಲ್ಲಿ ಆಗುತ್ತಂದ್ರೆ ಮೇ ಮತ್ತು ಜುಲೈ ತಿಂಗಳವರೆಗೂ ಕೂಡ ಇದ್ರ ಪೀರಿಯಡ್ ಇರುತ್ತೆ. ಅಂದ್ರೆ ಅರ್ಥ ಮೇ ತಿಂಗಳಲ್ಲಿ ಮತ್ತೆ ಜುಲೈ ತಿಂಗಳಲ್ಲಿ ಇರುವಂತ ವಾತಾವರಣ ತುಂಬಾ ಸೂಕ್ತವಾದದ್ದು ಮೈಗ್ರೇಷನ್ ಗೆ, ವಲಸೆ ಹೋಗೋದಿಕ್ಕೆ. ಯಾಕಂದ್ರೆ ಅದು ಚಳಿಗಾಲದಲ್ಲಿ ಮೊಟ್ಟೆ ಇಡುತ್ತೆ, ಮತ್ತೆ ಬೇಸಿಗೆಗಾಲದಲ್ಲೂ ಮೊಟ್ಟೆ ಇಟ್ಟಿರುತ್ತಲ್ವಾ. ಈಗೇನ್ ಪ್ರೀ ಮಾನ್ಸೂನ್ ಬರೋ ಟೈಮಲ್ಲಿ ತನ್ನ ಹಂತಗಳು, ಬೆಳವಣಿಗೆ ಹಂತಗಳನ್ನ ರೀಚ್ ಆಗಿ ಪ್ರೌಢ ವ್ಯವಸ್ಥೆಗೆ ಬಂದು ಆ ಪ್ರೌಢ ವ್ಯವಸ್ಥೆಯಲ್ಲಿ ವಲಸೆ ಹೋಗುವಂತಹ ಕ್ರಿಯೆ ಮರುತ್ತೆ. ಯಾಕೆ ವಲಸೆ ಹೋಗುತ್ತೆ ಸರ್ ಈ ಕೀಟ? ಸರ್, ಯಾಕೆ ವಲಸೆ ಹೋಗುವಂತ, ಪಾಪ್ಯುಲೇಷನ್ ಡೈನಾಮಿಕ್ ಜಾಸ್ತಿ ಆದಾಗ ನಮ್ಮ ಅಲ್ಲಿ ಇರ್ತಕ್ಕಂತ ಊಟ ಸಿಕ್ಕಿರಲ್ಲ, ಅದಕ್ಕೆ ಶೆಲ್ಟರ್ ಸಿಕ್ತಿರಲ್ಲ, ತುಂಬಾ ಪಾಪ್ಯುಲೇಷನ್ ಇದ್ದಾಗ ನಾವೇನ್ ಮಾಡ್ತೀವಿ, ವಲಸೆ ಹೋಗಲ್ವಾ. ಅದೇ ರೀತಿ ತಮ್ಮ ಆಹಾರಕ್ಕೋಸ್ಕರ ಮೈಗ್ರೇಟ್ ಆಗುತ್ತೆ. ಮೈಗ್ರೇಟ್ ಆದಾಗ ಅಲ್ಲಿ ಹಾನಿ ಮಾಡಿ ಮತ್ತೆ ಇನ್ನೊಂದು ಕಡೆ ಹೋಗುತ್ತೆ. ಆಮೇಲೆ ಅಲ್ಲಿ ಏನಾರ ತನ್ನ ಸಂತತಿ ಪ್ರೌಢ ವ್ಯವಸ್ಥೆ ಮೆಲ್ಲಾಗ ಹೆಣ್ಣಿನ ಕೀಟಗಳು ಮೊಟ್ಟೆ ಇಟ್ಟು ಹಾಗೇನ್ ಮತ್ತೆ ಆ ಜಾಗದಲ್ಲಿ ತನ್ನ ರೀಪ್ರೊಡಕ್ಷನ್ ಪೊಟೆನ್ಶಿಯಲ್ ಎಲ್ಲ ಮಾಡಿ ಹೋಗಿರುತ್ತೆ. ಕೆಲವು ಸಾಯ್ತಾ ಇರ್ತವೆ, ಇನ್ನು ಇದ್ದಂತವು ಮೊಟ್ಟೆ ಇಟ್ಟು ಮತ್ತಿನ್ನು ಫ್ಲೈಟ್ ಆಗ್ತಾ ಬರುತ್ತೆ. ಈ ರೀತಿ ತನ್ನ ಜಾಗವನ್ನ ಆಕ್ರಮಿಸಿ ತುಂಬಾ ತೊಂದರೆಗೆ ಈಡು ಮಾಡುವಂತಹ ಕೀಟ ಸರ್ ಇದು. ಅಂದ್ರೆ ಎಲ್ಲಿಂದ ಹಾರ್ತೋ ಅಲ್ಲಿಗೆ ಮತ್ತೆ ವಾಪಸ್ ಬರುತ್ತಾ ಅದು, ಅಥವಾ ಅದರ ಜಾಗವನ್ನ ಬದಲಾಯಿಸ್ತಾ? ಹಂಗಿಲ್ಲ, ಇದೇನಾಗಿರುತ್ತೆ ತನ್ನ ಅಲ್ಲಲ್ಲಿ ಅಲ್ಲಲ್ಲಿ ಮೊಟ್ಟೆ ಇಟ್ಟು ಹೋಗ್ಬಿಟ್ಟಿರುತ್ತಲ್ವಾ, ಆ ಫೇವರಬಲ್ ಕಂಡೀಷನ್ ಮತ್ತೆ ಎಮರ್ಜ್ ಆಗ್ತಾ ಹೋಗುತ್ತೆ. ಮತ್ತೆ ವಾಪಸ್ ಬರುವಂತ ಕ್ರಿಯೆ ಏನ್ ಜೇನುನೊಣದಲ್ಲಿ ನಾವು ಮಾತಾಡ್ತಿದ್ವಿ ಅದು ಇಲ್ಲಿ ಆತರ ಇಲ್ಲ ಸರ್. ಇದೇನ್ ತಿನ್ನೋದು ಎಲ್ಲೋ ಒಂದ್ ಕಡೆ ಕಾಯುವಂತ ಪ್ರಕ್ರಿಯೆ ನಡೀತಿರುತ್ತೆ. ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಭಾನುವಾರ ಸಂಜೆಯ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನುರಿತ ತಜ್ಞರಿಂದ ಆಲೂಗೆಡ್ಡೆ ಬೇಸಾಯ ತಾಂತ್ರಿಕತೆ, ಅನುಭವಿ ಕೃಷಿಕರೊಂದಿಗೆ ಸಂವಾದ, ನೇರ ಫೋನಿನ ಕಾರ್ಯಕ್ರಮಗಳು ಈ ಸರಣಿಯ ವಿಶೇಷ. ಚಿನ್ನದ ಗೆಂಡೆ ಬಾನಲಿ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ಗೆಲ್ಲುವ ಅವಕಾಶ. ಆಲಿಸಿ ಅನುಸರಿಸಿ. ಪ್ರತಿ ಭಾನುವಾರ ಸಂಜೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೂಡಿ ಬರುತ್ತಲಿದೆ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಚಿನ್ನದ ಗೆಂಡೆ. ಸರ್, ಈಗ ಡೆಸರ್ಟ್ ಲೋಕಸ್ಟ್ ಬಗ್ಗೆ ತಾವ್ ಹೇಳಿದ್ರಿ, ಮರುಭೂಮಿ ಮಿಡತೆ. ಆರಂಭದಲ್ಲಿ ಹೇಳುವಾಗ ಇನ್ನೂ ಎರಡು ತರ ಮಿಡತೆ ಇದೆ ಅಂತ ಹೇಳಿದ್ರಿ. ಹೌದು ಸರ್, ಅವೆರಡು ಇದರಷ್ಟು ಡ್ಯಾಮೇಜಿಂಗ್ ಅಲ್ವಾ? ಈಗ ಏನಾಗಿದೆ ಅಂದ್ರೆ, ಅವು ಎಲ್ಲೆಲ್ಲಿ ವೆಜಿಟೇಷನ್ ಇರುತ್ತೋ ಅಲ್ಲಿ ಬೆಳೆಯುವಂತ ಅದನ್ನು ಇದೇ ರೀತಿಯಲ್ಲಿ ಫಾರ್ಮ್ ಆಗುತ್ತೆ. ರಿಸಲ್ಟ್ ಅಂದ್ರೆ ಏನು, ಎಲ್ಲಿ ಮರುಭೂಮಿ ಇರುತ್ತೋ ಅಲ್ಲಿ ಮೊಟ್ಟೆ ಇಟ್ಟು ಉದ್ಭವ ಆಗಿ ಮಾಸ್ ಗಟ್ಟಲೆ ಎಲ್ಲೆಲ್ಲಿ ವೆಜಿಟೇಷನ್ ಅಂತ ಮೈಗ್ರೇಟ್ ಆಗಿ ಬರುವಂತ ಕೀಟ ಸರ್ ಇದು. ಸರ್, ಈಗ ಈ ಕೀಟ ಸ್ವಾಭಾವಿಕವಾಗಿ ಎಲ್ಲಿ ಮೊಟ್ಟೆ ಇಟ್ಟಿರುತ್ತಲ್ಲ ಅಲ್ಲೇ ಈ ಮೊಟ್ಟೆಯನ್ನ ತಿನ್ನುವಂತಹ ಬೇರೆ ಸ್ವಾಭಾವಿಕವಾದ ಪ್ರಿಡೇಟರ್ಸ್ ಇದ್ದು ಇದನ್ನ ಹತೋಟಿ ಮಾಡಲ್ವಾ? ಇನ್ನೊಂದು ನಿಮ್ಗೆ ನೇಚರ್ ಆಫ್ ಇದು ಓವ್ ಪೊಸಿಷನ್ ಎಲ್ಲಿ ಮಾಡ್ತೇವೆ ಅಂದ್ರೆ ಮೊಟ್ಟೆ ಎಲ್ಲಿಡುತ್ತಂದ್ರೆ ತನ್ನ ಅಬ್ಡಮನ್ ಮೊಟ್ಟೆ ಭೂಮಿ ಒಳಗೆಯನ್ನ ಸೀಳಿ ಒಳಗಡೆ ಮೊಟ್ಟೆ ಇಟ್ಟು ಮಣ್ಣನ್ನು ಮುಚ್ಚುತ್ತದ. ಭೂಮಿ ಒಳಗಡೆ ಎಲ್ಲಾ ಕೀಟಗಳು ಬೇರೆವೆಲ್ಲ ಲೆಕ್ಕ ಮಾಡ್ಕೊಂಡ್ರೆ ಬಟರ್ಫ್ಲೈಸ್ ಮತ್ತು ಅದೊಂದು ಇದೊಂದು ಎಲೆ ಮೇಲೆ ಇಡೋ ಅಂತ ನಾವು ನೋಡಿದೀವಿ. ಇದೇನ್ ಮಾಡುತ್ತೆ, ಮೊಟ್ಟೆಯನ್ನ ಭೂಮಿ ಒಳಗಡೆ ಇಡುತ್ತೆ ಸರ್. ಭೂಮಿ ಒಳಗಡೆ ಇಟ್ಟಾಗ ಆದಷ್ಟು ನಮಗೆ ಕಣ್ಣಿಗೆ ಹೈಡೈಟ್ ಕಾಣ್ತಾ ಇರುತ್ತೆ. ಪರ್ಸೆಂಟೇಜ್ ಆಫ್ ಪ್ರಿಡೇಟರ್ ಪ್ಯಾರಾಸೈಟ್ಸ್ಗೆ ಪರಭಕ್ಷ ಕೀಟಗಳು ಪರತಂತ್ರ ಕೀಟಗಳಿಗೆ ದಾಳಿ ಆಗಲ್ಲ ಸರ್ ಅವು. ಬಹಳ ಜಾಣ ಕೀಟ ಇದು. ಜಾಣ ಕೀಟ ಅನ್ನೋದೇನು ಸರ್, ತುಂಬಾ ಜಾಣ ಕೀಟ. ಆಮೇಲೆ ಎಲ್ಲಿ ತನ್ನ ಮೆಚೂರ್ ಆಗಿ ಯಾಕೆ ಆಗಿ ಬರುವಂತ ಕೀಟಗಳಿಗೆ ತೊಂದರೆ ಆಗಬಾರ್ದು ಅಂತ ಜಾಗದಲ್ಲಿ ಮಾತ್ರ ಮೊಟ್ಟೆ ಇಡುತ್ತವೆ ಸರ್. ಅಲ್ಲಿ ಎಲ್ಲಿ ಬೇಕೋ ಅಲ್ಲಿ ಮೊಟ್ಟೆ ಇಡೋದಿಲ್ಲ, ಎಲ್ಲಿ ಡಿಸ್ಟರ್ಬೆನ್ಸ್ ಆಗೋದಿಲ್ಲ, ಎಲ್ಲಿ ಅದಕ್ಕೆ ತೊಂದರೆ ಆಗೋದಿಲ್ಲ, ಮತ್ತೆ ಯಾಕಾದ್ರೆ ಮಿನಿಮಮ್ ಪರ್ಸೆಂಟೇಜ್ ಅದಕ್ಕೆ ಊಟ ಸಿಗಬೇಕು ಅಂತ ಜಾಗದಲ್ಲಿ ಮಾತ್ರ ಮೊಟ್ಟೆ ಇಟ್ಟು ತನ್ನ ಜೀವನವನ್ನ ನಿಭಾಯಿಸುತ್ತೆ ಸರ್. ಅಂದ್ರೆ ಒಂದು ಸರಿ ಮೊಟ್ಟೆ ಇಟ್ಟ ಮೇಲೆ ನಂತರ ಆ ಹೆಣ್ಣು ಸತ್ತೋಗುತ್ತಾ ಅಥವಾ ಅದು ಮತ್ತೆ ಹಾಗೆ ಮುಂದುವರಿಯುತ್ತಾ ತಿನ್ನೋದಕ್ಕೆ? ಅಲ್ಲ, ಮತ್ತೆ ಮುಂದುವರಿಯುತ್ತೆ ಸರ್. ಒಂದು ವರ್ಷದಲ್ಲಿ ನಾನು ಹೇಳಿದೆ, ಬೇಸಿಗೆಗಾಲದಲ್ಲಿ ಎರಡು ಸಾರಿ ಮೊಟ್ಟೆ ಇಡುತ್ತೆ, ಚಳಿಗಾಲದಲ್ಲಿ ಮೂರು ಸಾರಿ ಮೊಟ್ಟೆ ಇಡುತ್ತೆ ಒಂದು ವಾರದಲ್ಲಿ. ಅವು ಹೆಂಗಂದ್ರೆ ಒಂದು ಸಾರಿ ಮೊಟ್ಟೆ ಇಟ್ಟರೆ ಒಂದು ಎಕ್ಮಾಸ್ ಅಥವಾ ಎಕ್ಪಾಡ್ ಅಂತೀವಿ, ಅದರಲ್ಲಿ ನೂರರಿಂದ ಇನ್ನೂರು ವರ್ಗೂ ಒಂದೊಂದು ಕಡೆ ಮೊಟ್ಟೆ ಹೆಂಗೆ ಗುಂಪಾಗಿಡುತ್ತೆ, ಮತ್ತೆ ಇನ್ನೊಂದು ಗುಂಪಾಗಿ ಮತ್ತೆ ಬೋನ್ನಲ್ಲಿ ಇಡುತ್ತೆ. ಈ ರೀತಿ ಆ ಸೀಸನ್ ಅಲ್ಲಿ ಚಳಿಗಾಲದಲ್ಲಿ ಒಂದು ವಾರದಲ್ಲಿ ಎರಡು ಸಾರಿ, ಬೇಸಿಗೆ ಕಾಲದಲ್ಲಿ ಎರಡು ಮೂರು ಸಾರಿ ಈ ತರ ಇಟ್ಟು ತನ್ನ ಜೀವನವನ್ನ ಮುಗಿಸುತ್ತ ಅಂಟಿಲ್ ಆ ಸೀಸನ್ ವೈಸ್ ಬಂದ್ರೆ. ಈಗ ಆರು ತಿಂಗಳಿಗೆ ನಮ್ಗೆ ಒಂದೇ ಸರಿ ಚಳಿಗಾಲ ಬರೋದು, ಒಂದೇ ಸರಿ ಬೇಸಿಗೆ ಕಾಲ ಬರೋದು, ಅಷ್ಟೊಳಗೆ ತನ್ನ ಜೀವನವನ್ನ ಕಂಪ್ಲೀಟ್ ಮಾಡುತ್ತೆ. ಇದರ ಹತೋಟಿ ಹೇಗೆ ಡಾಕ್ಟರ್? ಈಗ ಇದು ಇಷ್ಟೆಲ್ಲ ಬಂದ ಮೇಲೆ ನಮ್ಗೀಗ ಒಂದು ಮುಂದಾಲೋಚನೆಯಿಂದ ಫೀಲ್ಡ್ ಇನ್ಫಾರ್ಮೇಶನ್ ನಮ್ಗೆ ಗೊತ್ತಾಗಿದೆ. ಮಧ್ಯಪ್ರದೇಶದಲ್ಲಿ ಹಾವಳಿ ಆಗಿದೆ, ಜೈಪುರದಲ್ಲಿ ಹಾವಳಿ ಆಗಿದೆ, ಗುಜರಾತ್ ಅಲ್ಲಿ ತುಂಬಾ ಹಾವಳಿ ಆಗಿದೆ. ಅದರ ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ವೆಜಿಟೇಷನ್ ಇದೆ, ಯಾವ ಮಾರ್ಗದಲ್ಲಿ ಬರುತ್ತೆ ಅನ್ನೋದನ್ನ ನಾವು ಒಂದು ಪ್ರಿಕಾಷನರಿ ಮೆಜರ್ಸ್ ತಗೋಬೇಕು, ಅಂದ್ರೆ ಮುಂದಾಲೋಚನೆ ಕಂಟ್ರೋಲ್ ಮೆಜರ್ಸ್. ಅದಕ್ಕೆ ನಮ್ಮ ಪ್ರತಿಯೊಂದು ಜಿಲ್ಲೆ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪೆಸ್ಟ್ ಸರ್ವೆಲೆನ್ಸ್ ಟೀಮ್ ಅಂತ ಮಾಡಿದ್ದಾರೆ ಸರ್. ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಜೊತೆಗೆ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರು ಮತ್ತೆ ಅವರ ಸಹ ಉದ್ಯೋಗಗಳು ಮತ್ತೆ ಕೃಷಿ ವಿಶ್ವವಿದ್ಯಾಲಯದ ಮುಂದೆ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ. ಅವ್ರೇನ್ ಮಾಡ್ತಾರೆ, ವಾಟ್ ಆರ್ ದ ಡ್ಯಾಮೇಜಿಂಗ್ ಸಿಂಪ್ಟಮ್ಸ್, ಈ ಕೀಟದ ಜೀವನ ಚಕ್ರ ಹೆಂಗಿದೆ, ಎಲ್ಲಿಂದ ಬಂತು, ಯಾವ ರೀತಿ ಡ್ಯಾಮೇಜ್ ಮಾಡುತ್ತೆ, ನಾವು ಬಂದ್ರೆ ಯಾವ ರೀತಿಯನ್ನ ಕಂಟ್ರೋಲ್ ಮೆಜರ್ಸ್ ಏನು ಪ್ರಿಕಾಷನರಿ ಮೆಜರ್ಸ್ ತಗೋಬಹುದು ಅನ್ನೋದನ್ನ ರಿಪೋರ್ಟ್ ಕೊಡುವಂತ ಒಂದು ಟೀಮ್ ಇರುತ್ತೆ. ಆ ಟೀಮ್ ಪ್ರಕಾರ ಏನಾಗುತ್ತೆ, ಫಸ್ಟ್ ಗೆ ಬಂದಾಗ ನಾವು ಮಾಡಬೇಕಾಗಿರ್ತಕ್ಕಂಥದ್ನ ಆ ರಿಪೋರ್ಟ್ ಅನ್ನ ನಾವು ಡಿಸ್ಟಿಕ್ ಅಧಿಕಾರಿಗಳಿಗೆ ಸೂಚಿಸಬೇಕು. ಡಿಸ್ಟಿಕ್ ಅನ್ಬೇಕಾದ್ರೆ ಡಿಸ್ಟಿಕ್ ಡಿಸಿಗಾಗಿರ್ಬೋದು, ಆ ಡಿಸ್ಟಿಕ್ ಅನ್ನ ಜವಾಬ್ದಾರಿ ಹೊತ್ಕೊಂಡವ್ರಿಗೆ ತಿಳಿಸ್ಬೇಕು. ಅವರು ಆ ವಿಚಾರವನ್ನ ಅದರ ಪೂರ್ತಿ ಜೀವನ ಚಕ್ರ, ಅದರ ಡ್ಯಾಮೇಜಿಂಗ್ ಸಿಂಪ್ಟಮ್ಸ್, ಅದರ ಹತೋಟಿಯ ನಿಯಮಗಳನ್ನೆಲ್ಲ ರಾಜ್ಯ ಸರ್ಕಾರಕ್ಕೆ ನಿಭಾಯಿಸ್ತದೆ. ಅಲ್ಲಿಂದ ಬಂದಿರತಕ್ಕಂಥದ್ದು ಏನೇನ್ ಮಾಡ್ಬೇಕು ಅನ್ನೋದನ್ನ ನಾನು ತಿಳಿಸ್ತಾ ಹೋಗ್ತಾ ಇರ್ತೀನಿ ಸರ್. ಒಂದು ಸರ ಆ ರೀತಿ ಏನಾದ್ರೂ ಮಾಸ್ ಆಗಿ ಗ್ರೆಗೇರಿಯಸ್ ಫಾರ್ಮ್ ಆಗಿ ಬಂದಿದ್ದೆ ಹಾಗಲ್ಲಿ ಫಸ್ಟ್ನೇದಾಗಿ ನಾವೇನ್ ಮಾಡ್ಬೇಕು, ಒಂದು ಸೌಂಡ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಸೌಂಡ್ ಅನ್ನ ಕ್ರಿಯೇಟ್ ಅಂದ್ರೆ ತಟ್ಟೆ ಬರ್ತದೋ, ಡ್ರಮ್ ಬರ್ತದೋ, ತುಂಬಾ ಮ್ಯೂಸಿಕಲ್ ಸಿಸ್ಟಮ್ ಅನ್ನ ಡಿಜಿ ಸಿಸ್ಟಮ್ ಅನ್ನ ಹಾಕ್ಬಿಟ್ಟು ಅವನ್ನ ಓಡಿಸುವಂತ ಕ್ರಿಯೆ ಫಸ್ಟ್ನೇದ್ ಮಾಡ್ಬೇಕು ಒಂದು ಹಂತಕ್ಕೆ. ಎರಡನೇದಾಗಿ ಏನಾಗಿದೆ, ನೀಮ್ ಬೇಸ್ಡ್ ಇನ್ಸೆಕ್ಟಿಸೈಡ್. ನೀಮ್ ಬೇಸ್ಡ್ ಇನ್ಸೆಕ್ಟಿಸೈಡ್ ಅಂದ್ರೆ ನೀಮ್ ಆಯಿಲ್ ಆಗಿರ್ಬೋದು, ಅದೆಷ್ಟಪ್ಪ ಅಂದ್ರೆ 0.15% ಇಸಿ 3 ml 1 liter ನೀರಲ್ಲಿ ಕಲಿಸ್ಬಿಟ್ಟು, ಎಷ್ಟು ಬೇಕೋ ಅಷ್ಟು ನೀರಲ್ಲಿ ನಾವು ಕಲಿಸ್ಬಿಟ್ಟು ಆ ಬೆಳೆಗಳಿಗೆ ಸಿಂಪರಣೆ ಮಾಡ್ಬೇಕು. ಯಾಕಂದ್ರೆ ಒಂದು ಸಾರಿ ಇಮಿಡಿಯೇಟ್ ಆಗಿ ಬಂತಂದ್ರೆ ಎಲ್ಲ ತಿಂದು ಹೋಗ್ಬಿಡುತ್ತೆ. ಈ ನೀವ್ ಏನ್ ಮಾಡುತ್ತೆ ಅಂದ್ರೆ ರಿಪೆಲೆಂಟ್ ಆಪ್ಷನ್ ಅಲ್ಲಿ ಟಚ್ ಮಾಡೋದಿಲ್ಲ. ಎಷ್ಟೋ ಒಂದ್ ಪರ್ಸೆಂಟೇಜ್ ಈ ತರ ಸೌಂಡ್ ಮಾಡಿ ಈ ತರ ಹೊರದ್ಮೇಲೆ ಅದು ತಿನ್ನೋದನ್ನ ಅವಾಯ್ಡ್ ಮಾಡಿ ಮುಂದೆ ಹೋಗುತ್ತೆ. ಅದಾದ ನಂತರ ಕೀಟ ಬಾಧಿತ ಪ್ರದೇಶಗಳಲ್ಲಿ ನಾವೇನ್ ಮಾಡಬೇಕು, ಸ್ಮೋಕ್ ಹೋಗಿ ಹಾಕುವಂತದ್ದು, ಆಮೇಲೆ ಕಲೆಕ್ಟ್ ಮಾಡಿರ್ತಕ್ಕಂತ ಸ್ಯಾನಿಟರಿ ಫಾರ್ಮ್ ಗ್ರೆಗೇರಿಸ್ ಫಾರ್ಮ್ ಅಂತ ಇನ್ಸೆಕ್ಷನ್ ಕಲೆಕ್ಟ್ ಮಾಡಿ ಬೆಂಕಿ ಹಾಕಿ ಸುಡುವಂತ ಕ್ರಿಯೆ ಮಾಡಬೇಕು. ಅದಾದ ಮೇಲೆ ನಾವೇನ್ ಮಾಡ್ತು, ಎಗ್ಗಿಂದ ಯಾಚ್ ಆಗುತ್ತಲ್ಲ ಸರ್, ಆ ಕೇಜಸ್ ಬಂದ್ಮೇಲೆ ಎಷ್ಟೋ ವರ್ಷ ಮಾಸ ಮಾಸ ಎಲ್ಲ ಬಂದ್ರೆ ನಮ್ಮ ಕೈಗೆ ಈ ಬೀಜ ಸಿಕ್ಬಿಡುತ್ತವೆ. ಗೂಡ್ಸ್ಬಿಟ್ಟು ಅಥವಾ ಕಲೆಕ್ಟ್ ಮಾಡಿ ಅಂತವ್ನ ಏನ್ ಮಾಡಬೇಕು, 2 feet ಆಳ 3 feet ಉದ್ದ ಗುಂಡಿ ತೆಗೆದ ಅವೆಲ್ಲ ಮುಚ್ಚಿ ನಾವು ನಾಶಪಡಿಸ್ಬೇಕು. ಅದಾದ ನಂತರ ಕೆಲವೊಂದು ಕೀಟನಾಶಕವು ಕೂಡ ನಾವು ಬಳಕೆ ಮಾಡಬೇಕಾಗುತ್ತೆ. ಬಿಫೋರ್ ಬಂದ ಮೇಲೆ ಅಥವಾ ಅದ್ ಬಂದ ಆದ ನಂತರ ಯಾವ್ಯಾವ ರೀತಿಯ ಕೆಮಿಕಲ್ಗಳನ್ನ ಇನ್ಸೆಕ್ಟಿಸೈಡ್ ಅನ್ನು ಬಳಸ್ಬೇಕಂತಂದ್ರೆ ಕ್ಲೋರಿಪೈರಿಫಾಸ್ 20% ಇಸಿ ಒಂದು ಹೆಕ್ಟೇರ್ಗೆ 1.2 liter ನೀರಿನಲ್ಲಿ ಕಲಿಸಿ ನಾವು ಸಿಂಪಡಣೆ ಮಾಡಬೇಕು. ಅದೇ ರೀತಿ ಕ್ಲೋರೋಪೈರಿಫಾಸ್ 50% ಇಸಿ 480 ml ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಯಾವುದೇ ಬೆಳೆಗಳಾಗಿರ್ಬೋದು ಈ ಕೀಟ ಬಂದ ತಕ್ಷಣ ಇದನ್ನ ಬಳಸಬೇಕು. ಅದಾದ ನಂತರ ಡೆಲ್ಟಾಮೆಟ್ರಿನ್ 2.8 EC ಅದು ಕೂಡ ಒಂದು ಹೆಕ್ಟೇರ್ಗೆ 450 ml ಅನ್ನ ಉಪಯೋಗಿಸಬೇಕು. ಅದಾದ ನಂತರ ಪಿಪ್ರೋನಿಲ್ 5% SC ಸಾಲುಬಲ್ ಕಾನ್ಸಂಟ್ರೇಟ್ ಅಂತಿ ಅದು ಕೂಡ 125 ml ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಸಿಂಪಡಣೆ ಮಾಡಬೇಕು. ಅದೇ ರೀತಿ ಪಿಪ್ರೋನಿಲ್ 2.8% EC 225 ml ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಸಿಂಪಡಣೆ ಮಾಡಬೇಕು. ಅದಾದ ನಂತರ ಲ್ಯಾಂಡಾ ಸೈಲೋತ್ರೀನ್ 400 ml ಒಂದು ಹೆಕ್ಟೇರ್ ಜಾಗದ ಬೆಳೆಗೆ ಸಿಂಪಡಣೆ ಮಾಡಿ ಇದನ್ನ ಉಪಯೋಗಿಸಬೇಕು. ಅದಾದ ನಂತರ ಲ್ಯಾಂಡಾ ಸೈಲೋತ್ರೀನ್ 10% WP ವೆಜಿಟೇಬಲ್ ಪೌಡರ್ ಅಂತೀವಿ ಅದನ್ನ 200 gram ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಸಿಂಪಡಣೆ ಮಾಡಿ ಈ ಕೀಟವನ್ನ ಹತೋಟಿ ಮಾಡಬೇಕು. ಅದೇ ರೀತಿಯಲ್ಲಿ ಮೆಲಾಸಿಯನ್ 50% EC 1.85 liter ಕೆಮಿಕಲ್ ಅನ್ನ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಸಿಂಪಡಣೆ ಮಾಡಿ ಈ ಕೀಟವನ್ನ ಹತೋಟಿ ಮಾಡಬೇಕು. ಅದೇ ರೀತಿ ಮೆಲಾಸಿಯನ್ 25% WP ಅಂದ್ರೆ ವೆಜಿಟೇಬಲ್ ಪೌಡರ್ 3.7 kg ಅನ್ನ ಡಸ್ಟಿಂಗ್ ಮಾಡಬೇಕು. ಇಲ್ಲಿ ನಾಮಿನೇಟ್ ಮಾಡಿರ್ತಕ್ಕಂತ ಇನ್ಸೆಕ್ಟಿಸೈಡ್ ಅನ್ನ ಈ ಕೀಟ ಹಾವಳಿಗೆ ಒಂದು ಹಂತಕ್ಕೆ ಬಳಸಿ ನಾವು ಮುಂಜಾಗೃತಿಯನ್ನ ಮಾಡಬೇಕಂಗೆ ರೈತ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಇದು ಮರುಭೂಮಿಯ ಮಿಡತೆ ಹಗಲಿನಲ್ಲಿ ಸಂಚರಿಸಿ ರಾತ್ರಿ ವೇಳೆ ಮರಗಿಡಗಳ ಮೇಲೆ ವಿಶ್ರಾಂತಿ ಪಡೆದುಕೊಂಡಿರ್ತವೆ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಮೇಲೆ ಸೂಚಿಸಿರ್ತಕ್ಕಂತ ಕೀಟನಾಶಕಗಳು ಟ್ರ್ಯಾಕ್ಟರ್ ಮೌಂಟೆಡ್ ಜೆಟ್ ಸ್ಪ್ರೇಯರ್ಸ್ ಅಂತ ಏನ್ ಹೇಳ್ತೀವಿ ಅದರ ಮುಖಾಂತರ ಈ ಕೀಟನಾಶಕಗಳನ್ನ ರಾತ್ರಿ ಹೊತ್ತು ಇಲ್ಲ ಬೆಳಿಗ್ಗೆ 7-9 ಗಂಟೆ ಸಮಯದಲ್ಲಿ ಸಿಂಪಡಣೆ ಮಾಡಿ ಕೀಟವನ್ನ ಹತೋಟಿ ಮಾಡಬೇಕಾಗುತ್ತೆ. ಅಲ್ಲ ಇವು ಮಿಲಿಯನ್ ಗಟ್ಟಲೆ ಬಂದ್ರೆ ಹೆಂಗೆ ಸರ್ ಕಂಟ್ರೋಲ್ ಮಾಡೋದು? ಇದು ನಾನು ಹೇಳ್ತಿರೋದು ಮಿಲಿಯನ್ ಏನ ಬಂದಂತ ಸೂಚನೆಗಳು ಬಂತು ಫ್ರೀ ಆಗಿ ಹೊಡಿಬಹುದು. ಬಂದ ಮೇಲಂತೂ ನಮಗೆ ಅಷ್ಟೊಂದು ಮಿಲಿಯನ್ ಗಟ್ಟಲೆ ಬಂದ ಮೇಲೆ ನಾವು ಹೊಡೆದು ಕಂಟ್ರೋಲ್ ಮಾಡ್ತೀವಿ ಅನ್ನೋ ತಪ್ಪು ಸರ್. ಇನ್ನೇನು ಬೀಜಸ್ ಬಂತು ನೆಕ್ಸ್ಟ್ ಯಾದಗಿರಿಗೆ ಬರುತ್ತೆ. ಯಾದಗಿರಿಗೆ ಬಂದಾಗ ನೀವು ಯಾವತ್ತು ಪ್ರಿಕಾಷನರಿ ಮೆಜರ್ ಮೊದಲೇ ಹೊಡೆದು ಬಿಡಬೇಕು. ಅಟ್ಲೀಸ್ಟ್ ಸೇವ್ ದ ಸಮ್ ಪರ್ಸೆಂಟೇಜ್ ಆಫ್ ಫುಡ್ ಗ್ರೈನ್ಸ್. ಅಂದ್ರೆ ಈಗ ಇರೋಂತ ಬೆಳೆಗಳು ಹೇಳ್ತಾ ಇದೀವಿ ಇವೆಲ್ಲ ಅಗ್ರಿಕಲ್ಚರ್ ಕ್ರಾಪ್ ಗೆ ಸೇವ್ ಮಾಡ್ಕೊಳೋದಕ್ಕೋಸ್ಕರ. ಈಗ ಯಾವ್ದೋ ಒಂದ್ ದೊಡ್ಡ ಫಾರೆಸ್ಟ್ ಗಿಡ ಇರುತ್ತದೆ ಅದು ಕುಡಿಯಕ್ಕೂ ಆಗೋದಿಲ್ಲ ಏನು ಮಾಡಕ್ಕಾಗಲ್ಲ ದೇವರೇ ಕಾಪಾಡಬೇಕು. ನಾವೇನ್ ಹೇಳ್ತೀವಿ ಆನ್ಯುವಲ್ ಕ್ರಾಪ್ ಮೆಕ್ಕೆಜೋಳ ಆಗಿರ್ಬೋದು ಮತ್ತೆ ರಾಗಿ ಆಗಿರ್ಬೋದು ಮತ್ತೆ ಇನ್ನೊಂದು ಯಾವ್ದಾರ ನಮಗೆ ಬೆಳೆ ಆಗಿರ್ಬೋದು ಅಂತ ಬೆಳೆಗಳು ಹಾಳಾಗೋದಕ್ಕಿಂತ ಮುಂಚೆ ಅದನ್ನ ಸೇವ್ ಮಾಡ್ಕೋಬೇಕಪ್ಪ ಇದರಿಂದ ಅಂತಂದ್ರೆ ಈ ಕೀಟನಾಶಕಗಳನ್ನ ಬಳಕೆ ಮಾಡಿ ಬೆಳೆಯನ್ನ ಸೇವ್ ಮಾಡ್ಕೊಂಡು ಇದ್ ಮಾಡ್ಕೊಬೇಕು. ಇಲ್ಲಾಂದ್ರೆ ಏನು ಮಾಡಲ್ಲ ಸರ್ ಅದು ಅಯ್ಯ ಒಂದು ದಿನ ಗಟ್ಟಲೆ ಟ್ರಿಲಿಯನ್ ಗಟ್ಟಲೆ ಬಂದು ಬಿಟ್ರೆ ಒಂದು ದಿನದಲ್ಲಿ ಎಷ್ಟೋ ಎಕರೆ 35,000 ಜನ ತಿನ್ನುವಂತ ಊಟವನ್ನು ಒಂದು ದಿನದಲ್ಲಿ ತಿಂದಾಕ್ಬಿಡ್ತದೆ ಸರ್. ಸರ್ ಇದನ್ನ ಬೇರೆ ಯಾವ ಪಕ್ಷಿಗಳು ಕೂಡ ಭಕ್ಷಣೆ ಮಾಡಲ್ವೇ? ಸ್ವಾಭಾವಿಕವಾದ ಶತ್ರುಗಳಿಲ್ವೇ ಈ ಮಿಡತೆಗಳಿಗೆ? ನಾವು ಹೇಳ್ತದಿ ಸರ್ ನಾವು ಈಗ ನಾರ್ಮಲ್ ನಮ್ಮ ಅಗ್ರಿಕಲ್ಚರ್ ಟೆಸ್ಟ್ಗಳನ್ನೆಲ್ಲ ಹೇಳ್ತಾ ಹೋದ್ರೆ ನಾವು ನಿಮ್ಗೆ ಮೆಕ್ಕೆಜೋಳದಲ್ಲಿ ಸೈನಿಕ ಹುಳದ ಬಗ್ಗೆನೇ ಹೇಳಿದೆ ನಿಮಗೆ. ಆ ಮೆಕ್ಕೆಜೋಳದಲ್ಲಿ ಸೈನಿಕ ಹುಳ ಅಂತಂದ್ರೆ ಅಬಂಡೆಂಟ್ ಜಾಸ್ತಿ ಆದಾಗ ಯಾವುದೇ ಪರಭಕ್ಷ ಕೀಟಗಳಾಗಿ ಪರತಂತ್ರ ಕೀಟಗಳಾಗಿ ಬರೋದಲ್ಲ. ಇದು ಒಂದೇ ಸಾರಿ ಸೈನಿಕ ದಾಳಿಯನ್ನ ಮಾಡಿದಾಗ ಯಾರು ಏನ್ ಮಾಡಕ್ಕಾಗುತ್ತೆ ಸರ್? ಇಷ್ಟೊಂದು ತಿನ್ನುವಂತ ಕೀಟಗಳು ಯಾರು ಇರಲ್ಲ ಎಕ್ಸೆಪ್ಟ್ ಮ್ಯಾನ್. ಅಲ್ಲ ಪಕ್ಷಿಗಳು ಪಕ್ಷಿಗಳು ಇಷ್ಟೊಂದು ಮಾತನ್ ಬಂದ್ರೆ ಎಷ್ಟು ತಿಂತಾವ ಸರ್? ನಾವು ಒಂದು ಸಮಗ್ರ ಕೀಟ ನಿವಾರಣಾ ಪದ್ಧತಿ ಹೇಳ್ಬೇಕಂದ್ರೆ 1-2% ಅಕ್ಕಿ ಕೀಟಗಳು ಪಕ್ಷಿಗಳು ತಿಂತಾವ ಅಂತ ಹೇಳ್ತೀವಿ ನಾರ್ಮಲ್ ಸಿಚುಯೇಷನ್ ಅಲ್ಲಿ. ಈ ತರ ಔಟ್ ಬ್ರೇಕ್ ಕಂಡೀಷನ್ ಅಲ್ಲಿ ನಾವು ಅಕ್ಕಿ ಪಕ್ಷಿಗಳು ಪರತಂತ್ರ ಕೀಟಗಳು ಪರಭಕ್ಷ ಕೀಟಗಳಿಂದ ನಾವು ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಬಹಳ ತಪ್ಪು ಸರ್. ನಾವು ಈ ಪರಿಸ್ಥಿತಿಯಲ್ಲಿ ಕೀಟನಾಶಕಗಳಿಂದ ರಾಮಬಾಣ ಅಂತ ಹೇಳ್ತೀವಿ ಅದರಿಂದಲೇ ಆಗ್ತಾ ಇಲ್ಲ. ನಾವು ಅಕ್ಕಿ ಪಕ್ಷಿಗಳಿಂದ ಮಾತಾಡೋ ಪ್ರಶ್ನೆ ಇನ್ನೆಲ್ಲಿದೆ ಸರ್? ಅಂದ್ರೆ ಈಗ ಬೇವಿನ ಬೀಜದ ಕಷಾಯ ಅಂತ ತಾವು ಹೇಳಿದ್ರಲ್ಲ. ಹೌದು ಸರ್. ಈಗ ಬೇವಿನ ಬೀಜದ ಕಷಾಯವನ್ನ ಹೊಡೆದ್ರೆ ಆ ಬೆಳೆನ ಈ ಕೀಟ ತಿನ್ನಲ್ವಾ ಸರ್? ತಿನ್ನುತ್ತೆ ಸರ್. ಇದೇನಾಗುತ್ತೆ ಅಂದ್ರೆ ನಾವು ಕೀಟ ಬರೋದಕ್ಕಿಂತ ಮುಂಚೆ ಫಸ್ಟ್ ಗೆ ಓಡಿದ್ರೆ ಏನಾಗುತ್ತೆ ಟಚ್ ಮಾಡಿದಾಗ ಅದು ಟೇಸ್ಟ್ ಸಿಕ್ಬಿಟ್ರೆ ಚೆನ್ನಾಗಿ ತಿಂದೋಗ್ಬಿಡುತ್ತೆ. ನಾವು ಅದಕ್ಕಿಂತ ಮುಂಚೆ ಹೊಡೆದಾಗ ಏನಾಗುತ್ತೆ ರಿಪೆಲೆಂಟ್ ಆಕ್ಷನ್ ಆಗುತ್ತೆ, ಅದು ಕಷಾಯ ವಿಷ ಆಗಿರುತ್ತಲ್ವಾ, ಫೀಡಿಂಗ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅಂತ. ಡಾಕ್ಟರ್, ಪದ್ಧತಿ ಕೀಟ ನಿವಾರಣೆ ಪದ್ಧತಿಯಲ್ಲಿ ಅದು ಒಂದು ಬಳಸಬೇಕು. ಅಲ್ಲ, ಕೆಲವು ಕೃಷಿಕರು ಡಾಕ್ಟ್ರೆ ಈ ಮಣ್ಣಿನ ಬಗಡ ಏನಿದೆಯಲ್ಲ, ಜಮೀನಿನ ಮಣ್ಣನ್ನ ತೆಗೆದುಕೊಂಡು ಅದನ್ನ ನೀರಿನಲ್ಲಿ ಬಗಡ ಮಾಡಿ ಆ ಬಗಡನ ಬೆಳೆ ಮೇಲೆ ಸಿಂಪರಣೆ ಮಾಡಿದ್ರೆ ಅದನ್ನ ತಿಂದ್ರೆ ಅದು ಏನು ಮಣ್ಣಿದೆ ಅದು ಅದರಲ್ಲಿ ಕೀಟದ ದೇಹದಲ್ಲಿ ಡೈಜೆಸ್ಟ್ ಆಗಲ್ಲ, ಸತ್ತೋಗುತ್ತೆ ಅಂತ ಹೇಳ್ತಾರೆ. ಈ ವಿಧಾನ ಅನುಸರಿಸಬಹುದಾ? ನನ್ನ ಒಪಿನಿಯನ್ ಕೇಳೋದಾದ್ರೆ, ಈಗ ಒಂದು ಯಾವುದೇ ಒಂದು ಗಿಡ ಬೆಳೀಬೇಕಾದ್ರೆ ಅದರದೇ ಆದ ಒಂದು ಹೈಜಿನಿಕ್ ಮೇಂಟೈನ್ ಮಾಡಿ ಬೆಳೆಸಿರುತ್ತೆ ಯಾವುದೇ ಮನುಷ್ಯ ಆಗಿರ್ಲಿ. ನಾವು ಒಂದು ಮಗು ಸಣ್ಣ ಮಗು ಇದೆ ಅಂದ್ರೆ ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸಿ ಸ್ವಚ್ಛವಾಗಿ ಇರುವಂತ ಬಟ್ಟೆ ಹಾಕಿ ಬೆಳೆಸಿದ್ರು. ಅದೇ ರೀತಿಯಲ್ಲಿ ಗಿಡ ಮರ ಬಳ್ಳಿ ಮತ್ತೊಂದು ಏನಿದೆಯೋ ಬಹಳ ಅಚ್ಚುಕಟ್ಟಾಗಿ ಬೆಳಿಬೇಕು ಅಂತ ತನ್ನ ಇದರಲ್ಲಿ ಬೆಳೀತಿರುತ್ತೆ. ಆವಾಗ ಏನಾಗುತ್ತೆ, ನಾವು ಮಣ್ಣನ್ನ ಅದನ್ನೆಲ್ಲ ಸ್ಪ್ರೇ ಮಾಡಿದಾಗ ಅದರ ಬೆಳವಣಿಗೆ ಕುಂಠಿತ, ಅದೇ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಏನ್ ಹೇಳ್ತೀವಿ, ಅದು ತೊಂದರೆ ಆಗುತ್ತೆ. ಯಾವುದೇ ರೀತಿಯಿಂದ ಆ ವೈಜ್ಞಾನಿಕ ಪದ್ಧತಿಯನ್ನ ಬಳಸಿದರೆ ಖಂಡಿತವಾಗೂ ಅದು ಆಗೋದಿಲ್ಲ. ಅಂದ್ರೆ ಈಗ ಹೇಳಬಾರದು ಅಂದ್ರೆ ಮಣ್ಣು ಏನಾಗುತ್ತೆ, 1% ಅದು ತಿನ್ನಲ್ಲ, ಮಣ್ಣು ಇರುತ್ತೆ, ಕಡಿಮೆ ಆಗುತ್ತೆ ಒಂದ್ಸಲ. ನಾವು ಮೀನ್ ವೈಲ್ ಆ ಗಿಡ ಬೆಳೆಯೋದು ಕೂಡ ನೋಡ್ಬೇಕೆ, ಅದ್ರ ಜೀವನ ಉಳಿಸ್ಬೇಕೆ. ಅದು ಗ್ರೋಯಿಂಗ್ ಟಿಶ್ಯೂ ಇರುತ್ತಲ್ವಾ, ಬೆಳವಣಿಗೆಯ ತುದಿ ತೊಟ್ಟು ಇರುತ್ತಲ್ಲ, ಅಂತವು ಕೂಡ ಕುಂಠಿತ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಎಕ್ಸಾಂಪಲ್ ತಗೊಂಡ್ರೆ ಮೆಕ್ಕೆಜೋಳ ಸುಳಿ ಮುಖಾಂತರ ನಾವು ಮಣ್ಣನ್ನ ರಾಡಿಯನ್ನ ಅದು ಕೆಸಿದ್ರೆ ಸುಳಿಗೆ ಹೋಗ್ಬಿಟ್ಟು ಬೆಳೆಯುವಂತ ಗ್ರೋಯಿಂಗ್ ಪಾಯಿಂಟ್ ಅಲ್ಲಿ ತೊಂದರೆ ಕೊಟ್ರೆ ನಾವು ಮಾಡಿದ್ದಕ್ಕೂ ಇದಕ್ಕೆ ಮಾಡಿದ್ದಕ್ಕೂ ಏನ್ ವ್ಯತ್ಯಾಸ? ಅಲ್ಟಿಮೇಟ್ಲಿ ಒಂದ್ ಹಂತದಲ್ಲೇ ನಾವೇನೆ ಸಾಯಿಸ್ತೇಂಗ್ ಆಗುತ್ತೆ. ಈ ಪದ್ಧತಿಯಲ್ಲಿ ನಾವು ಯಾವತ್ತೂ ಕೂಡ ನಾವು ರೆಕಮೆಂಡ್ ಮಾಡಕ್ಕೆ ಶಿಫಾರಸು ಮಾಡಬಾರ್ದು. ಡಾಕ್ಟ್ರೆ, ಈಗ ಮುಸ್ಕಿನ್ ಜೋಳ ಬೆಳೆದಿರೋ ಕಡೆಗಳಲ್ಲಿ ತಾವೀಗಾಗಲೇ ಹೇಳಿದ ಹಾಗೆ ಸೈನಿಕ ಹುಳುವಿನ ಬಾಧೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲೇ ಬಹಳಷ್ಟು ಪ್ರದೇಶಗಳಲ್ಲಿ ಈಗ ಸೈನಿಕ ಹುಳು ಬರ್ತಾ ಇದೆ ಅಂತ ಬೆಳೆಗಾರರು ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು ಈ ಸಂದರ್ಭದಲ್ಲಿ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಬಿಡಿ ಡಾಕ್ಟರ್. ಈಗ ನಿಮಗೆ ಗೊತ್ತಿರೋ ಹಾಗೆ ಇದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದೀವಿ, ಬ್ರಾಡ್ಕಾಸ್ಟ್ ಮಾಡಿದೀವಿ, ಮತ್ತೆ ತರಬೇತಿಗಳು ಕೊಟ್ಟಿದೀವಿ, ಎಲ್ಲಾ ರೀತಿ ಆಗಿದೆ. ಒಂದ್ ಏನಾಗಿದೆ, ಇದು ಎಲ್ಲೋ ಬೇರೋ ದೇಶದ ಬೆಳೆ, ಬೇರೋ ದೇಶದ ಕೀಟ ನಮ್ಮಲ್ಲಿ ಬಂದು ಹಾರ್ಬರ್ ಆಗಿ ನೆಲೆ ನಿಂತು ಬಿಟ್ಟಿದ್ದೇವೆ ಸರ್. ಇದಕ್ಕೆ ಮೊದಲನೇದಾಗಿ ನಾವೇನ್ ಮಾಡ್ಬೇಕು, ಏರಿಯಾ ಪರ್ಸೆಂಟೇಜ್ ಆಫ್ ಗ್ರೋಯಿಂಗ್ ಏನ್ ಹೇಳ್ತೀವಿ, ಮೆಕ್ಕೆಜೋಳ, ಆ ಮೆಕ್ಕೆಜೋಳ ಏರಿಯಾವನ್ನ ಕಡಿಮೆ ಮಾಡ್ಬೇಕು. ಹತ್ತನೇದಾಗಿ ಮೊದಲನೇದಾಗಿ ಏನ್ ಮಾಡ್ಬೇಕು, ಮೆಕ್ಕೆಜೋಳ ಹೆಂಗ ಒಬ್ಬ ರೈತ 10 ಎಕರೆ ಬೆಳೀತಾನಂದ್ರೆ ಅವನ್ 2 ಎಕರೆ ಬೆಳಿಬೇಕು. ಒಂದ್ 1 ಎಕರೆ ಬೆಳೆಯೋ ಜಾಗದಲ್ಲಿ ಒಂದು ಗುಂಟೆ ಹಾಕೊಳ್ಬೇಕು. ಈ ರೀತಿ ಕಡಿಮೆ ಆದಾಗ ಏನಾಗುತ್ತೆ, ದ ಇನ್ಸೆಕ್ಟ್ ಇಟ್ಸೆಲ್ಫ್ ಅನಲೈಸ್, ಓ ನನಗೆ ಫುಡ್ ಸೋರ್ಸ್ ಕಡಿಮೆ ಇದೆ, ನೆಕ್ಸ್ಟ್ ನನ್ನ ಸಂತತಿ ಮೊಟ್ಟೆ ಇಡೋದು, ನನ್ನ ಜನರೇಷನ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ, ಇಡುವಂತ ಮೊಟ್ಟೆಯನ್ನ ಕಡಿಮೆ ಇಟ್ಟು ಎಷ್ಟು ಫುಡ್ ಸೋರ್ಸಸ್ ಅವೈಲೇಬಲ್ ಇದೆ ಅಷ್ಟನ್ನ ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿ ತನ್ನ ಮೊಟ್ಟೆಯನ್ನ ಸಂತತಿ ಇಡು. ಆ ಒಂದು ಹಂತದಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಈ ಮಿಕ್ಕಂತ ಪಾಪ್ಯುಲೇಷನ್ ಏನಾಗುತ್ತೆ, ಅದ್ರ ಮೇಲೆ ಪರಭಕ್ಷ ಕೀಟಗಳು, ಪರತಂತ್ರ ಕೀಟಗಳು, ಹಕ್ಕಿ ಪಕ್ಷಿಗಳು ಮತ್ತೆ ಪ್ರಾಣಿಗಳು ಇವು ತಿಂದು 1-5-10% ಕಡಿಮೆ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ನಾವು ಏನು ಸಮಗ್ರ ಪದ್ಧತಿಯಲ್ಲಿ ಕೀಟ ನಿವಾರಣೆ ಅಂತ ಮಾತಾಡ್ತೀವಿ, ಅದರಲ್ಲಿ ಬಯಾಲಜಿಕಲ್ ಮೆಥಡ್, ಜೈವಿಕ ವಿಧಾನದಿಂದ ಆಗಿರ್ಬೋದು, ಫಿಸಿಕಲ್ ವಿಧಾನದಿಂದ ಆಗಿರ್ಬೋದು, ಮೆಕ್ಯಾನಿಕಲ್ ಮೆಥಡ್ ಇಂದ ಆಗಿರ್ಬೋದು, ಅದರಿಂದ 20% ಕಂಟ್ರೋಲ್ ಆಗುತ್ತೆ. ಮೂರನೇದಾಗಿ 40% ಉಳಿದಂತ ಕೀಟಗಳನ್ನ ನಾವು ಕೆಮಿಕಲ್ ಮುಖಾಂತರ ಮತ್ತೆ ಇನ್ಸೆಕ್ಟಿಸೈಡ್ ಏನ್ ರಾಮಬಾಣ ಅಂತ ಹೇಳಿ ಅದ್ರ ಮುಖಾಂತರ ಹತೋಟಿಗೆ ತರಬಹುದು. ಇಲ್ಲ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವು ಏರಿಯಾ ಜಾಸ್ತಿ ಮಾಡಿ ನಾವು ಬೆಳಿತೀವಂದ್ರೆ ಯಾವುದೇ ಕಾರಣಕ್ಕೂ ಅದ್ರ ಪಾಪ್ಯುಲೇಷನ್ ಜಾಸ್ತಿ ಆದಾಗ ನಾವು ಹತೋಟಿಗೆ ತರೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ನಾವು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇನೆ, ನೀವು ಆದಷ್ಟು 100 ಎಕರೆ ಬೆಳೆಯುವಂತನ್ನ 50% ಬನ್ನಿ. ಮಾರ್ಜಿನಲ್ ಫಾರ್ಮರ್ಸ್ ಅಂತ ಏನ್ ಹೇಳ್ತೀವಿ, ಸಣ್ಣ ಹಿಡುವಳಿದಾರರ ರೈತರು, ಅವರು 2 ಎಕರೆ ಬೆಳೆಯುವಂತಾರನ್ನ 1 ಎಕರೆಗೆ ಬನ್ನಿ, 1/2 ಎಕರೆ ಬೆಳೆಯರು ಬನ್ನಿ, ಒಂದು ಗುಂಟೆ ಹಾಕೊಳ್ಳಿ. ಯಾಕಂದ್ರೆ ಒಂದು ಬೆಳೆಯನ್ನ ಕಂಪ್ಲೀಟ್ ಆಗಿ ನಿಲ್ಸಿ ಅಂತ ಹೇಳಕ್ಕೆ ಯಾರಿಗೂ ಆಗಲ್ಲ, ಯಾಕಂದ್ರೆ ಅದರಲ್ಲಿ ಕವಿ ಕಂಡಿರ್ತಾರೆ, ಪ್ರತಿಯೊಂದು ನೋಡಿರ್ತಾರೆ. ಇದೊಂದು ರೀತಿಯಾಗಿ ನಾವು ಬೆಳೆಯನ್ನ ಮಾಡಬೇಕು. ಅದಾದ ನಂತರ ಬೆಳೆ ಬೆಳೆಯುವ ವಿಧಾನಗಳು ಹೆಂಗಪ್ಪ, ಬೆಳೆ ಬೆಳೆಯುವ ಸಮಗ್ರ ಪದ್ಧತಿಯಲ್ಲಿ ಮಿಶ್ರ ಬೆಳೆ ಪದ್ಧತಿ ಅಳವಡಿಸಿಕೊಳ್ಳಬೇಕು, ಅಂತರ್ದೇಶೀಯ ಪದ್ಧತಿಯನ್ನ ಅಳವಡಿಸಿಕೊಳ್ಳಬೇಕು. ಆಮೇಲೆ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಪರಭಕ್ಷ ಕೀಟಗಳು, ಪರತಂತ್ರ ಕೀಟಗಳು ಜಾಸ್ತಿಯಾಗಿ ಈ ಸೈನಿಕ ಹುಳ ಬಾಧೆಯನ್ನ ಹತೋಟಿ ಮಾಡಬಹುದು. ಇಲ್ಲ ಅಂತಂದ್ರೆ ಏನಂದ್ರೆ ನಾವು ಹಿಂದಿನ ಕಾಲದಲ್ಲಿ ನಮ್ಮ ಯಜಮಾನರು ಹೇಳಿದ ಹಾಗೆ ಏಕ ಬೆಳೆ ಮಾರಕ ಬಹು ಬೆಳೆ ಪೂರಕ ಯಾವ ಉದ್ದೇಶದಲ್ಲಿ ಹೇಳ್ತಾರಂತಂದ್ರೆ ಯಾವುದೇ ಒಂದು ಕೀಟ ಬಂದಿದ್ದನ್ನ ಅಲ್ಲೇ ನೇಚರ್ ಅಲ್ಲೇನೆ ಪರಭಕ್ಷ ಕೀಟಗಳು ಪರತಂತ್ರ ಕೀಟಗಳು ಮತ್ತೆ ಅದನ್ನು ರೋಗವನ್ನು ತಿನ್ನುವಂತ ಇನ್ನೊಂದು ಶಿಲೀಂಧ್ರಗಳು ಬ್ಯಾಕ್ಟೀರಿಯಾಗಳು ವೈರಸ್ಗಳು ಇರೋದ್ರಿಂದ ನಮಗೆ ಹಾನಿ ಜಾಸ್ತಿ ಗೊತ್ತಾಗೋದಿಲ್ಲ. ಆಮೇಲೆ ಏನಾಗುತ್ತೆ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಅಷ್ಟು ಆದಾಯನು ಬರುತ್ತೆ. ಮಾರ್ಜಿನಲ್ ಇಂಟರ್ ಕ್ರಾಪಿಂಗ್ ಅಂತರ ಬೆಳೆ ಮಾಡೇ ಮಾಡಿದ್ರೆ ಇಳುವರಿ ಕೂಡ ಜಾಸ್ತಿ ಬರುವಂತ ಸಾಧ್ಯತೆಗಳೇ ಇರ್ತದೆ. ನಾವು ಎಲ್ಲಿ ನೋಡಿದ್ರು ಒಂದೇ ಬೆಳೆ ಹಾಕ್ದಾಗ ಅದನ್ನ ತಿನ್ನುವಂತ ಒಂದು ಕೀಟ ಬರುತ್ತೆ, ಬೇರೆ ಕೀಟಗಳು ಬೆಳೆಯಕ್ಕೆ ಅವಕಾಶನೇ ಕೊಟ್ಟಿರಲ್ಲ. ಹಂಗಾಗ್ಬಿಟ್ಟು ನಮ್ಗೆ ಆದಾಯದಲ್ಲಿ ಇಳುವರಿಗಳಲ್ಲಿ ತುಂಬಾ ಹಾನಿ ಆಗುತ್ತೆ ಸರ್. ಅದಕ್ಕೋಸ್ಕರ ಬಹುಬೆಳೆ ಪದ್ಧತಿಯನ್ನ ಅಳವಡಿಸಬೇಕು. ಅದೆಷ್ಟು ಒಂದು ಇದು ಸ್ಲೋ ಆಗಿ ಬಳಸ್ಕೊಂಡಿದ್ದಲ್ಲಿ ನಮ್ಮ ಕೀಟ ಬಾಧೆ ಅಷ್ಟು ನಮಗೆ ಪರಿಣಾಮ ಬೀರೋದಿಲ್ಲ. ಡಾಕ್ಟರ್ ನಾಗರಾಜ್ ಅವರೇ, ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ನಮ್ ಕೇಳಗರು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ? ಹೌದು ಸರ್, ಹೇಳ್ತೀನಿ ಸರ್. ನನ್ನ ಮೊಬೈಲ್ ನಂಬರ್ ಸಂಖ್ಯೆ 7022229781 ಸರ್. ಕನ್ನಡದಲ್ಲಿ? ನನ್ನ ಮೊಬೈಲಿನ ಸಂಖ್ಯೆ 7022229781. ಇನ್ನೂ ಒಂದ್ಸರಿ ಹೇಳ್ಬಿಡಿ. 7022229781. ಒಳ್ಳೇದು ಡಾಕ್ಟರ್ ನಾಗರಾಜ್ ಅವರೇ, ಇದುವರೆಗೂ ಕೂಡ ಮರುಭೂಮಿ ಮಿಡತೆಯ ಸಮಗ್ರ ಹತೋಟಿ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ವಂದನೆಗಳು. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19 ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ. ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ.